ಅವರೇ ಮುಖ್ಯಮಂತ್ರಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ ಕಂಪನಾಂಕ 100.6. ಈಗ ಸಮಯ ಸರಿಯಾಗಿ 6:50. ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ನಮ್ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಆದರೆ ಅದಕ್ಕೂ ಮೊದಲು ಒಂದು ಜಾಹೀರಾತನ್ನು ಕೇಳೋಣ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ. ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ನೇರ ಖರೀದಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ವಿಕಸನ ನಗರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮಾರುಕಟ್ಟೆ ಸಲಹೆಗಾರರಾದ ಜಿಎ ಚಂದ್ರು ಮತ್ತು ಹುಣಸೂರಿನ ಸಾಯಿ ವೆಂಕಟರಂಗ ಆಗ್ರೋ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ವೈಎಸ್ ಕುಮಾರ್. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ. ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಚಂದ್ರು ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಬಗ್ಗೆ ಹೇಳಿ ಕುಮಾರ್, ಎಲ್ಲಿಯವರು ತಾವು? ನಾವು ಕೆ ಆರ್ ನಗರದವರು. ಆ್ಯಕ್ಚುಲಿ ಹುಣಸೂರಲ್ಲಿ, ಹುಣಸೂರು ತಾಲೂಕು ಒಡಕೆ ಕೊಟ್ಟೆ ಕಾವಲು ಬಿಳಿಗೆರೆ ವಿಲೇಜಲ್ಲಿ ನಮ್ಮದೊಂದು ಇಂಡಸ್ಟ್ರಿ ಇದೆ. ಅಕ್ಕಿ ಫುಲ್ಲಿ ಆಟೋಮ್ಯಾಟಿಕ್ ಇಂಡಸ್ಟ್ರಿ ಮಾಡಿದ್ವಿ ಅಕ್ಕಿ ಗಿರಣಿ. ಯಾಕೆಂದರೆ ಅದು 100 ಟನ್ ಕೆಪ್ಯಾಸಿಟಿ ಇದೆ. ರೈತರಿಂದ ನೇರವಾಗಿ ಖರೀದಿ ಮಾಡಿ ಅಕ್ಕಿ ಮಾಡಿ ಮಾರ್ಕೆಟಿಂಗ್ ಮಾಡೋವಂಥ ಒಂದು ಯೂನಿಟ್ ಆಗಿದೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? ನಮ್ಮದು ಗ್ರ್ಯಾಜುಯೇಷನ್ ಮಾಡಿದ್ದೀನಿ ಬಿ ಕಾಮ್. ರೈತರ ತಾವು ಜಮೀನ್ ಏನಾರು ಇದೆಯಾ? ಜಮೀನ್ ಹಿಂದೆ ಕಾಲದಲ್ಲಿ ಇತ್ತು, ತಾತಂದಿತ್ತು ಅಂತ ಹೇಳೋರು, ಬಟ್ ಈಗಿಲ್ಲ. ಜಮೀನ್ ಇಲ್ಲ, ಡ್ರೈ ಲ್ಯಾಂಡ್ಸ್ ಇದೆ, ವೆಟ್ ಲ್ಯಾಂಡ್ಸ್ ಇಲ್ಲ. ಗಿರಣಿ ಮಾಡೋದಕ್ಕೆ ಏನು ಕಾರಣ? ಗಿರಣಿ ಮಾಡೋದು ಭತ್ತದ್ದು ನಾಡು, ಭತ್ತದ್ದು ಇದು ಅಂತ ಕೆಆರ್ನಗರ ಮೊದಲಿಂದನೂ ಹೆಸರು ಬಂದಿದೆ. ಭತ್ತದ ಕಣಜ, ಭತ್ತದ ಕಣಜ ಅಂತ ಅಲ್ಲಿ. ಅದರಿಂದ ಅದು ನಮ್ಮ ಫಾದರ್ ಅವರು 1974 ಒಂದು ಅಕ್ಕಿ ಗಿರಣಿ, ಆವಾಗ ದಾಂಡೇಕರ್ ಅಂತ ಇತ್ತು, ಅದನ್ನು ಪ್ರಾರಂಭ ಮಾಡಿದ್ರು. ನಾವು 89ರಲ್ಲಿ ನಮ್ಮ ಗ್ರ್ಯಾಜುಯೇಷನ್ ಆದಮೇಲೆ ಅವ್ರ ಜೊತೆ ಸೇರಿ ಅವತ್ತಿಂದನೂ ಅಕ್ಕಿ ಗಿರಣಿ ಇದರಲ್ಲಿದ್ದೀವಿ. ಏನೇನೆಲ್ಲ ಏನು ಸುಧಾರಣೆಗಳಾಗಿದೆ ಗಿರಣಿನೆಲ್ಲ ಅಕ್ಕಿ ಗಿರಣಿನೆಲ್ಲ? ಹಾಂ, ಮುಂದೆ ಹಿಂದಿನ ಕಾಲದಲ್ಲಿ ಅಲ್ಲರ್ ಅಂತ ಅಲ್ಲರ್ ಮಿಲ್ ಅಂತ ಇಟ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಇರ್ತಿತ್ತು. ಅದು ದಾಂಡೇಕರ್ ಅನ್ನೋದೊಂದು ಕೆಲವು ವರ್ಷ ಅದು ಬಂತು. ಅದಾದ ಮೇಲೆ ಬಿನ್ನಿ ಮಿಲ್ಲು ಅಂತ ಶುರು ಆಗುತ್ತೆ. ಅದು ಈಗ ತುಂಬ ಬಂದಿದೆ, ಬುಲ್ಲರು, ಮಿಲ್ಟೆಕ್ಕು, ರೈಸ್ಟೆಕ್ಕು ಅಂತ ಸುಮಾರು ಕಂಪ್ನಿಗಳು ಬಂದಿದೆ. ಹೊಸ ಹೊಸ ಟೆಕ್ನಾಲಜಿಗಳು ಬಂದಿದೆ. ಈಗ ನಾವು ಭತ್ತ ಪ್ರೊಸೆಸ್ ಮಾಡಬೇಕು ಅನ್ನೋದಾದರೆ ಅದನ್ನು ನಾವು ಹಿಂದಿನ ಕಾಲದಲ್ಲಿ ಕುಸ್ಲಕ್ಕಿ ಮಾಡಬೇಕು ಅಂದರೆ ತೊಟ್ಟಿಲಿ ನೆನೆಸಿ 3 ದಿವಸ ಆಗಿ ಕಣದಲ್ಲಿ ಡ್ರೈ ಮಾಡಿ ಎಲ್ಲ ಮಾಡಬೇಕಾಗಿತ್ತು. ಈಗ ಎಲ್ಲ ಕಂಟಿನ್ಯೂಸ್ ಪ್ರೊಸೆಸ್ ಆಗುತ್ತೆ. ಅದಕ್ಕೆ ಹೊಸ ಹೊಸ ಇನ್ನೋವೇಟಿವ್ ಮಿಷನರಿಗಳು ಬಂದಿದೆ. ಇದು ಭತ್ತ ಪ್ರೊಸೆಸ್ ಮಾಡಲಿಕ್ಕೆ APIT ದೊಡ್ಡಬಳ್ಳಾಪುರ ಬೆಂಗಳೂರು ಇವ್ರದ್ದು ಆ ಯೂನಿಟ್ ಹಾಕೊಂಡಿದ್ದೀವಿ. ಅವ್ರದ್ದು ಪೂರ ಆಟೋಮೇಷನ್ ಇದೆ. ಏನು ಪೂರ ಆಟೋಮೇಷನ್ ಅಂದ್ರೇನು? ಈಗ ನಾವು ಈ ಒಂದು ಭತ್ತನ ಪ್ರೊಸೆಸ್ ಮಾಡಬೇಕು ಅಂದರೆ ಈಗ ಹೊಸ ಭತ್ತ ಬಂದರೆ ಅದು 18-20 ಮಾಯಿಶ್ಚರ್ ಇರುತ್ತೆ. ಅದನ್ನು ಮಾಯಿಶ್ಚರ್ನ ರೆಡ್ಯೂಸ್ ಮಾಡಬೇಕು, 10% ರೆಡ್ಯೂಸ್ ಮಾಡಲಿಕ್ಕೆ ಅದು ಡ್ರೈಯರ್ ಯೂಸ್ ಮಾಡ್ತೀವಿ. ಅದಾದಮೇಲೆ ನಾವು ಕುಸ್ಲಕ್ಕಿ ಬೇಕು ಅಂದರೆ ಅದನ್ನು ನೀರಿನಲ್ಲಿ ಸೋಕಿಂಗ್ ಮಾಡಬೇಕು. ಹಿಂದೆ ನಾವು ಟ್ಯಾಂಕಲ್ಲಿ ಮಾಡೋದಾಗಿದ್ದರೆ 2-3 ದಿವಸ ಟ್ಯಾಂಕಲ್ಲಿ ನೆನೆ ಮಾಡ್ತಿದ್ವಿ. ಬಟ್ ಈಗ ಹೆಂಗೆ ಅಂದರೆ ಒಂದು 12 ತಾಸು ಅವ್ರದ್ದೊಂದು ಟ್ಯಾಂಕ್ ಇದೆ, ಪ್ರೊಸೆಸ್ ಟ್ಯಾಂಕು. ಅದರಲ್ಲಿ ಬಿಸಿನೀರು ಇಲ್ಲ ಹಾಟ್ ವಾಟ್ರು, ಕೋಲ್ಡ್ ವಾಟ್ರು, ಅದಕ್ಕೆ ಯಾವ ವೆರೈಟಿ ನಮ್ಗೆ ಯಾವ ರೀತಿ ಅಕ್ಕಿ ಬೇಕು ಅದ್ರ ಪ್ರಕಾರವಾಗಿ ನಾವು ಅದನ್ನು ಮಾಡ್ತೀವಿ. ಈ ಎಲ್ಲ ವೆರೈಟಿಗಳಿಗೆ ಒಂದೊಂದು ಪ್ರೊಸೆಸ್ನ ನಾವು ಮಾಡಿ ಸೇವ್ ಮಾಡಿಟ್ಟರೆ ಆ ಪ್ರೊಸೆಸ್ ಇಂಥದ್ದು ಇಂಥ ಅಕ್ಕಿ ಈ ಥರ ಅಕ್ಕಿ ಬೇಕು ಅನ್ನೋದಾದಾಗ ಅದು ಆಟೋಮೆಟಿಕ್ಕಾಗಿ ಪ್ರೋಗ್ರಾಮ್ ಆಗೋಗಿರುತ್ತೆ. ಅದು ಕಂಟಿನ್ಯೂಸ್ ಹಂಗಾಗುತ್ತೆ. ಇಲ್ಲಾಂದರೆ ನಾವು ಮ್ಯಾನ್ಯುವಲಲ್ಲಿ ಇಷ್ಟು ಟೆಂಪ್ರೇಚರ್ ಚೆಕ್ ಮಾಡೋದು ಅದೆಲ್ಲ ಸ್ವಲ್ಪ ಮ್ಯಾನ್ಯುವಲ್ ವರ್ಕ್ ಕಮ್ಮಿ ಆಗಿದೆ. ಕುಮಾರ್ ಅವರೇ, ಈಗಿನ ಏನು ರೈಸ್ ಮಿಲ್ಗಳು, ಹೊಸ ತಾಂತ್ರಿಕತೆಯ ರೈಸ್ ಮಿಲ್ಗಳು ಬರ್ತಾ ಇದೆಯಲ್ಲ, ಇದರಲ್ಲಿ ಅಕ್ಕಿಯ ಇಳುವರಿ ಚೆನ್ನಾಗಿ ಬರುತ್ತಾ? ಪಾಲಿಶ್ ತೌಡ್ ಕಡಿಮೆ ಹೋಗುತ್ತಾ? ಸಿಪ್ಪೆ ಕಡಿಮೆ ಆಗುತ್ತಾ? ಹೇಗೆ ಟೆಕ್ನಾಲಜಿ ಚೆನ್ನಾಗಿದೆಯಾ ಈಗಿನ ಕಾಲದ್ದು? ಇಲ್ಲ, ಈಗಿನ ಕಾಲದ್ದು ಟೆಕ್ನಾಲಜಿ ಅಂದರೆ ಹೌದು, ನಾವು ಈ ಪ್ರೊಸೆಸ್ಡ್ ರೈಸ್ ಮಾಡಬೇಕು, ಸ್ಟೀಮು ಮತ್ತು ಬಾಯ್ಲ್ಡ್ ರೈಸು, ಹಾಫ್ ಬಾಯ್ಲ್ಡು, ಇಡ್ಲಿ ಕಾರು ಇವೆಲ್ಲ ಮಾಡಬೇಕು ಅನ್ನೋದಿದ್ದಾಗ ಆ ಪ್ರೊಸೆಸ್ಸು ಮ್ಯಾನ್ಯುವಲ್ ಮಾಡೋದಕ್ಕಿಂತ ಇದಕ್ಕೂ ಇಳುವರಿ ಜಾಸ್ತಿ ಬರುತ್ತೆ. ಬಟ್ ಕ್ವಾಲಿಟಿ ಒಂದೇ ಥರ ಬರುತ್ತೆ, ವೇರಿಯೇಷನ್ ಆಗಲ್ಲ. ಸಾಕಷ್ಟು ವೇಸ್ಟೇಜ್ ಆಗಲ್ಲ, ವೇಸ್ಟೇಜ್ ಕಮ್ಮಿ ಆಗುತ್ತೆ. ಹೌದು, ಈಗೇನಂದರೆ ತುಂಬ ಬಾಯ್ಲ್ ಆದಾಗ ಭತ್ತ ಕೆಡೋದಾಗಲಿ ಇಲ್ಲ ಅನ್ನ ಆಗೋದಾಗಲಿ ಆ ಥರ ಎಲ್ಲ ಆಗಿರಲ್ಲ. ಸೊ ಆ ಥರ ಇಳುವರಿ ಬರುತ್ತೆ. ಈಗ ನೀವೇನು ಹಾಕಿದಿರಿ, ಇದೇ ಮಾಡರ್ನ್ ಟೆಕ್ನಾಲಜಿನ ಅಥವಾ ಇನ್ನೂ ಸುಧಾರಿಸಿದ ತಾಂತ್ರಿಕತೆಗಳು ಮಾರುಕಟ್ಟೆಯಲ್ಲಿ ಬಂದ್ಬಿಟ್ಟಿದೆಯಾ ಈಗಾಗಲೇ? ಅಲ್ಲ, ಈಗ ನಮಗೆ ನಾವು ಹಾಕಿದಾಗ 3 ವರ್ಷದಿಂದ ಸ್ಟಾರ್ಟ್ ಮಾಡಿ 2 ವರ್ಷ ಹಿಡೀತು ಅದನ್ನೆಲ್ಲ ಕಂಪ್ಲೀಟ್ ಎರೆಕ್ಷನ್ ಎಲ್ಲ ಮಾಡಲಿಕ್ಕೆ. ಆವಾಗಿನ ಇದರಲ್ಲಿ ಜೆಲ್ ಕುಕ್ ಟೆಕ್ನಾಲಜಿ ಅಂತ APIT ಶಶಿಕುಮಾರ್ ಅವರು ಏನು ಮಾಡಿದರು ಅದನ್ನು ನಾವು ಈಗ ಅಳವಡಿಸ್ಕೊಂಡು ಅವ್ರದ್ದು ಕಂಪ್ಲೀಟ್ ಯೂನಿಟ್ ಮಾಡಿ. ಈಗ ಇನ್ನೂ ಸುಧಾರಣೆ ಏನಾದ್ರು ಆಗಿದೆಯಾ? ಬರ್ತಾ ಇದೆ, ಪ್ರತಿ ವರ್ಷ ಸುಧಾರಣೆಗಳು ಆಗ್ತಾನೆ ಇದ್ದಾವೆ. ಮೇಜರ್ ಸುಧಾರಣೆ ಏನಷ್ಟು ಆಗಿಲ್ಲ. ಓಕೆ, ಚಂದ್ರು ಅವರೇ, ಈಗ ರೈತ ಉತ್ಪಾದಕ ಸಂಸ್ಥೆಗಳೊಂದಿಗೆ ತಾವು ಕೆಲಸ ಮಾಡ್ತಾ ಇದ್ದೀರಿ, ಈಗ ನೇರವಾಗಿ ರೈತ ಉತ್ಪಾದಕ ಸಂಸ್ಥೆಗಳಿಂದ ಖರೀದಿ ಅಂತ ಏನು ನಾವು ಮಾತಾಡೋದೇ ಆದರೆ ಯಾವ ತರಹದ ಆಲೋಚನೆ ತಮ್ಮದಿದೆ, ಹೇಗೆ ಈ ಒಂದು ಖರೀದಿ ಪ್ರಕ್ರಿಯೆ ಮಾಡಬಹುದು ಅಂತ ತಮಗನ್ಸುತ್ತೆ? ನನ್ನ ಹೆಸರು ಚಂದ್ರು ಅಂತ, ಎಕ್ಸಿಕ್ಯೂಟಿವ್ MBA ಮಾಡಿದ್ದೀನಿ. ಸೊ ನಮ್ಮ ಊರು ಬೇಸಿಕಲಿ ಗುಡಿಗೇನಹಳ್ಳಿ ಗ್ರಾಮ. ಸೊ ನಾನು ಇವತ್ತು ಕೂಡ ರೈತ. ಸೊ ನಾನು ಕೆಲವು ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೆ, ಅದನ್ನೆಲ್ಲ ನೋಡಿ ನಮ್ಮ ರೈತರಿಗೆ ಏನಾದರೂ ಮಾಡಬೇಕು ಅನ್ನೋ ಛಲದಿಂದ ಈ ರೈತ ಉತ್ಪಾದಕರ ಕಂಪ್ನಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ವಿಕಾಸನ ಸಂಸ್ಥೆಯಿಂದ. ಇವಾಗ ರೈತರು ಬೆಳೆದಿರ್ತಾರೆ, ಅದನ್ನು ಮಾರುಕಟ್ಟೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮ್ಮ ರೈತ ಉತ್ಪಾದಕರ ಕಂಪನಿಗಳ ಕಡೆಯಿಂದ. ಸೊ ಇದನ್ನು ನಾವು ಕಂಪನಿಗಳ ಜೊತೆಯಲ್ಲಿ ಒಡಂಬಡಿಕೆ ಮಾಡಿ ಆ ರೈತರು ಬೆಳೆದಿರುವಂಥ ಪದಾರ್ಥಗಳಿಗೆ ಬೈ ಪ್ರಾಡಕ್ಟು ಅಂದರೆ ಉತ್ಪನ್ನಗಳನ್ನು ಉತ್ಪಾದನೆ ಮಾಡಿ ಅದಕ್ಕೆ ಆದಂಥ ಬ್ರ್ಯಾಂಡಿಂಗ ಮಾಡಿ ಅದನ್ನು ಮಾರುಕಟ್ಟೆ ಸೌಲಭ್ಯವನ್ನು ಒದಗಿಸ್ಕೊಡ್ತಾ ಇದ್ದೀವಿ. ಹೇಳಿ ಸರ್, ಹೇಗೆ ಮಾಡ್ತಾ ಇದ್ದೀರಿ, ಒಂದಷ್ಟು ಉದಾಹರಣೆಗಳ ಸಮೇತ? ಉದಾಹರಣೆ ಅಂದರೆ ಈಗ ನಮ್ಮ ಮಂಡ್ಯ ಬೆಲ್ಟ್ನಲ್ಲಿ ತಗೊಂಡ್ರೆ ಮಂಡ್ಯ ಅಂತ ಹೇಳಿದ್ರೆ ಒಂದು ಕಬ್ಬು, ಇನ್ನೊಂದು ಭತ್ತ. ಯಥೇಚ್ಛವಾಗಿ ನಮ್ಮ ಮಂಡ್ಯ ತಾಲೂಕಿನಲ್ಲಿ ಕಬ್ಬನ್ನ ಯಥೇಚ್ಛವಾಗಿ ಬೆಳೀತಾರೆ. ಆ ಕಬ್ಬನ್ನ ಬೆಳೆದ್ರೂ ಮುಂಚೆ ಹಾಲೆ ಮನೆಯಿಂದ ಬೆಲ್ಲ ತೆಗಿತಿದ್ರು. ಸೊ ಅದೇ ಬೆಲ್ಲನ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ಇತ್ತೀಚಿನ ಕಾಲದಲ್ಲಿ ಅದನ್ನು ಕೆಮಿಕಲ್ ಹಾಕಿ ಹಾಳು ಮಾಡಿದರು. ಅದನ್ನು ನಾವು ಕೆಮಿಕಲ್ ಫ್ರೀ ಅಂತ ಹೊಸ ರೂಪನ ಕೊಟ್ಟು ಯಾವುದೇ ರೀತಿಯಾದ ವಿಷವನ್ನು ಹಾಕ್ತಾನೆ, ಅದಕ್ಕೆ ಆದಂಥ ಬ್ರ್ಯಾಂಡ್ನ ಮಾಡಿದೆ. ಅದನ್ನು ಏನು ಮಾಡಿದೆ, ಬರೀ ಅದನ್ನು ತಗೊಂಡೋಗಿ ಕೊಟ್ಟಾಗ ಮಾರುಕಟ್ಟೆನಲ್ಲಿ 30-35 ರೂಪಾಯಿ ಆರು 40 ರೂಪಾಯಿನಲ್ಲಿ ಆ ಬೆಲ್ಲನ ಖರೀದಿ ಮಾಡ್ತಿದ್ರು. ಸೊ ನಾವು ಅದನ್ನು ಏನು ಮಾಡಿದೆ ಅಂದರೆ, ಆ ಎಲ್ಲ ಆಲೆಮನೆಗಳಿಂದ ಬೆಲ್ಲನ ಖರೀದಿ ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಟೆಕ್ನಾಲಜಿನ ಯೂಸ್ ಮಾಡಿ ಡ್ರೈಯರ್ ಆಗ್ಬೋದು, ಪ್ಯಾಕಿಂಗ್ ಆಗ್ಬೋದು, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಲಹೆಗಳನ್ನು ನೀಡಿ ಅದೇ ಎಫ್ ಯು ಕಡೆಯಿಂದ ಪ್ಯಾಕಿಂಗ್ ಮಾಡಿಸಿ ಮಾರ್ಕೆಟೆಡ್ ಬೈ ಎಫ್ ಯು ಅಂತ ಮಾಡಿ ಅದನ್ನು ಪ್ರತಿ ಅಂಗಡಿಗಳಿಗೂ ಹಾಗೂ ಪ್ರತಿ ಗ್ರಾಹಕರಿಗೂ ತಲುಪುವಂಥ ಕೆಲಸನ ವಿಕಸನ ಸಂಸ್ಥೆಯಿಂದ ಮಾರುಕಟ್ಟೆ ಸಲಹೆಗಾರನಾಗಿ ಚಂದ್ರು ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲ, ಏನ್ ಮಾಡಿದ್ದಾರೆ, ಅದಕ್ಕೇನೊಂದು ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಮಾಡಿ? ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಮಾಡಿ. ಕಂಪನಿ ಹೆಸರು ಕೀರೇಮಡಿ ಅಂತ ಬ್ರ್ಯಾಂಡ್ ಮಾಡಿದ್ದೀವಿ. ನಮ್ಮ ಮಂಡ್ಯ ರೈತ ಉತ್ಪಾದಕರ ಕಂಪನಿಯಿಂದ ಪುಡಿ ಬೆಲ್ಲ ಇದೆ, ಅಚ್ಚು ಬೆಲ್ಲ ಇದೆ, ಹಾಣಿ ಬೆಲ್ಲ ಇದೆ, ಅದೇ ರೀತಿ ಜೊನ್ನಿ ಬೆಲ್ಲನೂ ಇದೆ. ಇದು ಒಂದು ಎಫ್ ಯು ಇಂದ ಆಗಿರೋದು. ಕೀರೇಮಡಿ ಅಂತ ಹೆಸರು ಕೊಟ್ಟಿದ್ದೀರಿ. ಕೀರೇಮಡಿ ಅಂದ್ರೆ ಇತ್ತೀಚಿನ ಕಾಲದಲ್ಲಿ ಕಿಚನ್ ಗಾರ್ಡನ್ ಅಂತ ಕರೀತಾರೆ. ಬೇಸಿಕಲಿ ಈ ಸಿಟಿಗಳಲ್ಲೆಲ್ಲ ಹೊಡೆದ್ರೆ ಕಿಚನ್ ಗಾರ್ಡನ್ ಅಂತ ಕರೀತಾರೆ. ಹಳ್ಳಿಗಳಲ್ಲಿ ಮುಂಚೆ ಕೀರೇಮಡಿ ಅಂದರೆ ಮನೆ ಮುಂದೆ ಅಥವಾ ಮನೆ ಹಿಂದೆಗಡೆ ಹಿತ್ತಲಿನಲ್ಲಿ ಆರೋಗ್ಯ ಸುಧಾರಿಸ್ಲಿ ಮತ್ತು ಆ ಸೊಪ್ಪು ತರಕಾರಿಗಳನ್ನ ಅವ್ರನ್ನೇ ಬೆಳ್ಕೊಂಡು ಆರೋಗ್ಯವಾಗಿರಲಿ ಅನ್ನೋದಕ್ಕೋಸ್ಕರ ನಮ್ಮ ತಾತ ಅಜ್ಜಿಯರೆಲ್ಲ ಮನೆ ಹತ್ರನೇ ತರಕಾರಿ ಬೆಳ್ಕೊತಿದ್ರು. ಈಗ ತರಕಾರಿ ಬದಲು ನಮ್ಮ ಬೆಲ್ಲ ತಿಂದರೆ ಅಷ್ಟೇ ಆರೋಗ್ಯ ಆಗ್ತಾರೆ ಅನ್ನೋ ಕಾನ್ಸೆಪ್ಟ್ನಲ್ಲಿ ಕೀರೇಮಡಿ ಅಂತ ಬ್ರ್ಯಾಂಡ್ನ ಮಾಡಿ ಅದಕ್ಕೆ ಟ್ಯಾಗ್ಲೈನು ಆರೋಗ್ಯದ ಜೀವನಾಡಿ ಅಂತ ಇಟ್ಟು ಸೊ ಮಾರುಕಟ್ಟೆಯಲ್ಲಿ ಇದು ಇವತ್ತು 20-25 ಟನ್ನು ಒಂದು ಎಫ್ ಪಿ ಒ ಇಂದನೇ ಪ್ರೊಡಕ್ಷನ್ಸ್ ಆಗ್ತಾ ಇದೆ. ಈಗ ಎಫ್ ಪಿ ಒ ಇಂದ ನೇರ ಖರೀದಿ ಅಂತಂದರೆ ಇಲ್ಲಿ 3 ತರಹದ ಖರೀದಿನ ನಾವು ನೋಡ್ಬೋದು. ಒಂದು ಗ್ರಾಹಕರು ಖರೀದಿ ಮಾಡ್ಬೋದು, ಅಥವಾ ಇನ್ನೊಂದು ಎಫ್ ಪಿ ಒನೇ ಖರೀದಿ ಮಾಡ್ಬೋದು, ಅಥವಾ ಇನ್ನೊಂದು ದೊಡ್ಡ ಸಂಸ್ಥೆ ಖರೀದಿ ಮಾಡ್ಬೋದು. ಯಾವ ತರಹ ತಾವು ವಿಶ್ಲೇಷಣೆ ಮಾಡ್ತೀರಿ? ಇಲ್ಲಿ ನಾವು 3 ರೀತಿಯಲ್ಲೂ ಕೆಲಸ ಮಾಡ್ತಾ ಇದ್ದೀವಿ. ಒಂದು ಎಫ್ ಪಿ ಒ ಇಂದ ಎಫ್ ಪಿ ಒ ಖರೀದಿ, ಇನ್ನೊಂದು ಎಫ್ ಪಿ ಒ ಇಂದ ವೆಂಡರ್ ಖರೀದಿ, ಇನ್ನೊಂದು ಎಫ್ ಪಿ ಒ ಇಂದ ಗ್ರಾಹಕರಿಗೆ ಕೊಡೋದು. ಈಗ ಎಫ್ ಪಿ ಒ ಟು ಎಫ್ ಪಿ ಒ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಲು ಈಗ ನಮ್ಮದೇ ಆದಂಥ ಬಾಗಲಕೋಟೆಯಲ್ಲಿಗೆ ಹೋದಾಗ ಅವ್ರದೇ ಆದಂಥ ತೊಗರಿ ಮತ್ತು ಸೋಯಾಬೀನು ಆ ಥರದನ್ನು ಬೆಳೆದಂಥ ಪದಾರ್ಥಗಳನ್ನು ಅಲ್ಲಿ ರೈತರಿಂದ ಅವರು ನೇರವಾಗಿ ಅಲ್ಲಿ ಇರುವಂಥ ಎಫ್ ಪಿ ಒ ಖರೀದಿ ಮಾಡುತ್ತೆ. ಆ ಎಫ್ ಪಿ ಒ ಇಂದ ನಾವು ಮಂಡ್ಯ ಎಫ್ ಪಿ ಒಗೆ ಬೇಕಾಗಿರುವಂಥ ಮಂಡ್ಯ ರೈತರಿಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ಆ ಎಫ್ ಪಿ ಒ ಇಂದ ಈ ಎಫ್ ಪಿ ಒಗೆ ತರಿಸ್ಕೊತೀವಿ. ಇದು ಒಂದು ರೀತಿ ಎಫ್ ಪಿ ಒ ಟು ಎಫ್ ಪಿ ಒ ಖರೀದಿ ಅನ್ನೋದು. ಎರಡನೇದು ಬಂದ್ಬಿಟ್ಟು ಎಫ್ ಪಿ ಒ ಇಂದ ವೆಂಡರ್ ಅಂತ ಹೇಳಿದ್ರೆ, ಇವಾಗ ನಾವು ನಮ್ಮ ಕೆ ಆರ್ ನಗರದ ಭಾಗದಲ್ಲಿ ಭತ್ತದ ಕಣಜ ಅಂತ ಹೇಳ್ತಾರೆ. ನಮ್ಮ ಕೆ ಆರ್ ನಗರ ಸಾಲಿಗ್ರಾಮದ ಹತ್ರ ಒಂದು ಸಾಲಿಗ್ರಾಮ ಎಫ್ ಪಿ ಒ ಅಂತ ಇದೆ, ರೈತ ಉತ್ಪಾದಕರ ಕಂಪನಿ. ಅಲ್ಲೇನು ಮಾಡ್ತಾರೆ, ರೈತರಿಗೆ ಭತ್ತನ ನೇರ ಖರೀದಿ ಮಾಡಿ ಎಫ್ ಪಿ ಒ, ಅದನ್ನು ನಮ್ಮ ರೈಸ್ ಮಿಲ್ಗಳಿಗೆ ಬೇಕಾಗಿರುವಂಥ ರೈಸ್ ಮಿಲ್ಗೆ ಕೊಟ್ಟು ಅವರಿಂದ ಆ ಅಮೌಂಟನ್ನ ತೆಗೆದು ರೈತರಿಗೆ ಕೊಡಿಸುವಂಥ ಒಂದು ಕಾರ್ಯ ಮಾಡ್ತೀವಿ. ಅದೇ ರೀತಿ ಅದೇ ರೈಸ್ ಮಿಲ್ನಲ್ಲಿ ಅಕ್ಕಿನ ಮಿಲ್ಲಿಂಗ್ ಮಾಡಿಸಿ ಮತ್ತೆ ಅದೇ ರೈಸ್ನ ತೆಗೆದು ಅದೇ ರೈತ ಉತ್ಪಾದಕರ ಕಂಪನಿಯಿಂದ ಬ್ರ್ಯಾಂಡ್ ಮಾಡಿ ಅಲ್ಲಿ ರೈತರಿಗೆ ಹಾಗೂ ಗ್ರಾಹಕರಿಗೆ ಉತ್ಪನ್ನಗಳನ್ನು ಮಾರಾಟ ಮಾಡ್ತೀವಿ. ಇದು 3 ರೀತಿಯಲ್ಲೂ ಎಫ್ ಪಿ ಒಗಳು ಕೆಲಸ ಮಾಡ್ತಾ ಇದೆ. ಕುಮಾರ್ ಅವರೇ, ರೈತ ಉತ್ಪಾದಕ ಕಂಪನಿ ಹೆಸರು ಕೇಳಿದ್ದೀರಾ? ಕೇಳಿದ್ದೀವಿ ಸರ್. ನೀವೇನಾದರೂ ಅದರ ಬಗ್ಗೆ ವಿವರಣವಾಗಿ ನಮಗೆ ಇವರು ಸಿಕ್ಕಿದಾಗ ನಮಗೆ ಗೊತ್ತಾಗಿದ್ದು. ಚಂದ್ರವ್ರು ಸಿಕ್ಕಿದಾಗ ನಮ್ಗೆ. ಈಗ ನೀವು ಯಾವ್ದಾದ್ರೂ ಎಫ್ ಪಿ ಒ ಜೊತೆ ಕೆಲಸ ಮಾಡ್ತಾ ಇದ್ದೀರಾ, ಅವರ ಉತ್ಪನ್ನಗಳನ್ನ ಏನಾದರೂ ಖರೀದಿ ಮಾಡ್ತಾ ಇದ್ದೀರಾ? ಈ ವರ್ಷ ಎಫ್ ಪಿ ಒ ಮೂಲಕ ನಾವು ಖರೀದಿನೂ ಮಾಡಿದೀವಿ ಸರ್. ಏನ್ ಖರೀದಿ ಮಾಡಿದ್ರಿ? ಭತ್ತ ಅವರಿಂದ ಖರೀದಿ ಮಾಡಿದ್ವಿ. ಓಕೆ. ಈಗ ನೇರವಾಗಿ ಮಾರುಕಟ್ಟೆಯಿಂದ ಖರೀದಿ ಮಾಡೋಕ್ಕೂ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಖರೀದಿ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅಂತ ನಮ್ಗೆ ಅನ್ಸುತ್ತಾ? ಅಲ್ಲ, ಈಗ ಸದ್ಯದಲ್ಲಿ ಒಂದೇ ರೀತಿಯ ಇದ್ರೂ ನಮ್ಗೇನಾಗಿರುತ್ತೆ ಅಂದರೆ, ಮುಂದಿನ ದಿನದಲ್ಲಿ ನಮಗೆ ಒಂದೇ ವೆರೈಟಿ ಭತ್ತ ಬೇಕಾಗುತ್ತೆ. ಆ ವೆರೈಟಿ ಭತ್ತ ನಾವು ಎಫ್ ಪಿ ಒ ಮುಖಾಂತರ ಎಲ್ಲ ಅವರು ರೈತರ ಜೊತೆ ಸಂಪರ್ಕ ಇರೋದ್ರಿಂದ ಅವ್ರಿಗೆ ನಾವು ಬೀಜ ಕೊಟ್ಟು ಒಂದೇ ರೀತಿ ವೆರೈಟಿ ಆಫ್ ಪ್ಯಾಡಿ, ಯಾಕೆಂದರೆ ಇವತ್ತು ತುಂಬ ವೆರೈಟಿ ಪ್ಯಾಡಿಗಳು ಬಂದಿದೆ, ಆರ್ ಎನ್ ಆರ್ ಆಗಿರ್ಬೋದು, ಒಂದೊಂದು ಹೆಸರುಗಳು ಬರ್ತಾ ಇದೆ. ಬಟ್ ಇಲ್ಲಿ ಮಾರ್ಕೆಟಲ್ಲಿ ನಾವು ಮಾರ್ಕೆಟಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಷ್ಟೆಲ್ಲ ಇದ್ದಾಗ. ಒಂದೇ ರೀತಿ ವೆರೈಟಿ ಬಂದಾಗ ಈಸಿ ಆಗುತ್ತೆ ಒಂದು ವೆರೈಟಿ ಮಾಡಿದಾಗ. ಈಗೆಲ್ಲರೂ ತುಂಬ ಎಚ್ಚೆತ್ಕೊಂಡಿರೋ, ಆದಷ್ಟು ಪೆಸ್ಟಿಸೈಡ್ಸ್ ಕಮ್ಮಿ ಆಗಬೇಕು, ರಾಸಾಯನಿಕ ಇದನ್ನು ಕಮ್ಮಿ ಇದ್ದರೆ ಒಳ್ಳೆಯದು, ಎಲ್ಲ ಜೀವಕ್ಕೆಲ್ಲ ಇದು ಅನ್ನೋದು ಇವಾಗ ಎಲ್ರಿಗೂ ಈಗ ಅದು ಮಂದ ಜಾಗೃತಿ ಬರ್ತಾ ಇದೆ. ಆ ಜಾಗೃತಿಗೋಸ್ಕರ ನಾವು ಎಫ್ ಪಿ ಒ ಮುಖಾಂತರ ನಾವು ಏನು ಒಡಂಬಡಿಕೆ ಮಾಡಿಕೊಂಡ್ರೆ ಅವರು ಯಾವ ರೀತಿ ಬೆಳಿಬೇಕು, ಒಂದೇ ರೀತಿ ಬೆಳೆದು ಒಂದೇ ಪ್ರೊಡಕ್ಟು ಮತ್ತು ರಾಸಾಯನಿಕ ಫ್ರೀ ಭತ್ತ ಸಿಕ್ಕಿದ್ರೆ ನಾವು ಅದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ನೀವು ಯಾವ ಎಫ್ ಪಿ ಒ ಜೊತೆ ಕೆಲಸ ಮಾಡಿದರೆ, ಎಲ್ಲಿಂದ ಖರೀದಿ ಮಾಡಿದ್ರೆ, ನಿಮ್ಮ ಅನುಭವ ಒಂಚೂರು ಹೇಳಿ. ಅಲ್ಲ, ಇವಾಗ ನಾನು ಸದ್ಯದಲ್ಲಿ ಸಾಲಿಗ್ರಾಮ ಉತ್ಪಾದನಾ ಕಂಪ್ನಿ ಜೊತೆ ಮಾಡಿರೋದು. ಇನ್ನು ಮುಂದೆ ಚಂದ್ರು ಅವ್ರ ಜೊತೆ ಮಾತಾಡ್ತಾ, ಮೈಸೂರು ಜಿಲ್ಲೆಯಲ್ಲಿ ಇಷ್ಟು ಎಫ್ ಪಿ ಒ ಇದೆ, ಎಲ್ಲ ಜೊತೆನು ಮಾಡಬಹುದು ಅಂತ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲೇ ಅದನ್ನೆಲ್ಲ ಮಾಡೋಣ ಅಂತ. ಈಗ ನೀವು ಭತ್ತ ಖರೀದಿ ಮಾಡಿದ್ಮೇಲೆ ಏನ್ ಮಾಡ್ತೀರಾ, ನೀವೇ ಪ್ರೊಸೆಸ್ ಮಾಡ್ತೀರಾ? ಖಂಡಿತ, ಹೌದು. ಏನೇನ್ ಮಾಡ್ತೀರಿ? ಭತ್ತ ಖರೀದಿ ಮಾಡಿದ್ರೆ ಕೆಲವೊಂದು ವೆರೈಟಿ, ಆ ವೆರೈಟಿ ಮೇಲೆ ನಾವು ಮಾರ್ಕೆಟ್ ಅಲ್ಲಿ ಏನು ಡಿಮ್ಯಾಂಡ್ ಇದೆ ಅದ್ರ ಮೇಲೆ ಮಾಡ್ತೀವಿ. ಅಂದ್ರೆ ಅಕ್ಕಿ ಮಾಡ್ತೀವಿ? ಅಕ್ಕಿ ಮಾಡ್ತೀವಿ. ಅಕ್ಕಿ ಬಂದು ಅಕ್ಕಿನೂ ಸುಮಾರು ವೆರೈಟಿ ಮಾಡ್ತೀವಿ. ಕುಸ್ಲಕ್ಕಿ ಮಾಡ್ತೀವಿ, ಸ್ಟೀಮ್ ಅಕ್ಕಿ ಮಾಡ್ತೀವಿ, ರಾ ರೈಸ್ ಮಾಡ್ತೀವಿ. ಈ ಸ್ಟೀಮ್ ರಾ ರೈಸ್ಗೆ ಏನು ವ್ಯತ್ಯಾಸ ಸರ್? ರಾ ರೈಸು ಈಗ ಹೊಸ ಕ್ರಾಪ್ ಏನು, ಹೊಸ ಭತ್ತ ಏನಾರ ಮಾಡಿ ರಾ ರೈಸ್ ಮಾಡಿದ್ರೆ ಅನ್ನ ಸ್ವಲ್ಪ ಮುದ್ದೆ ಆಗುತ್ತೆ, ಸ್ಟಿಕ್ಕಿ ತರ ಆಗುತ್ತೆ. ಅದನ್ನ ಸ್ಟಿಕ್ಕಿ ಆಗಬಾರ್ದು, ಹಳೆಯದು ಒಂದು ವರ್ಷ ಹಳೆಯದು ಏನು ಅಕ್ಕಿ ಆಗಬೇಕು ಆ ರೀತಿನೇ ಅನ್ನ ನಮಗೆ ಆಗಬೇಕು ಅಂದ್ರೆ ಅದನ್ನೇ ನಾವು ಪ್ರೊಸೆಸ್ ಮಾಡ್ತೀವಿ. ಪ್ರೀ ಪ್ರೊಸೆಸ್ ಡ್ರೈ ಮಾಡಿ ಈಗ ಒಂದು ವರ್ಷ ಹಳೆ ಅಕ್ಕಿ ಯಾವ ರೀತಿ ಆಗುತ್ತೆ ಅದೇ ರೀತಿ ನಾವು ಇಲ್ಲಿ ಪ್ರೊಸೆಸ್ ಮಾಡಿ ಸ್ಟೀಮಿಂಗು ಜೆಲ್ ಕುಕ್ಕಲ್ಲಿ ಪ್ರೊಸೆಸ್ ಮಾಡಿ ಅದನ್ನ ಅಕ್ಕಿ ಮಾಡಿದ್ರೆ ಅದು ಆಗುತ್ತೆ. ಅದರಲ್ಲೂ ಕೆಲವು ಕಡೆ ಕ್ರೀಮ್ ಕಲರ್ ಕೇಳ್ತಾರೆ, ವೈಟ್ ಕೇಳ್ತಾರೆ. ಸೊ ಅದರಲ್ಲೂ ವೇರಿಯೇಷನ್ಸ್ಗಳಿದೆ. ಅಂದ್ರೆ ಬಣ್ಣನೂ ಕೂಡ ಬಣ್ಣನೂ ಬರುತ್ತೆ. ಹೌದು, ಬಣ್ಣ ಕೊಡೋದಲ್ಲ, ಬಣ್ಣ ನಾವು ಈಗ ಪ್ರೊಸೆಸಿಂಗ್ ಅಲ್ಲಿ ಬಣ್ಣ ಬರುತ್ತೆ. ಈಗ ಕ್ರೀಮ್ ಕಲರ್ ತುಂಬಾ ಡಾರ್ಕ್ ಅಂದ್ರೆ ತುಂಬಾ ನಾವು ಸ್ಟೀಮ್ ಮಾಡಿ ತುಂಬಾ ಏಜಿಂಗ್ ಮಾಡಿದಾಗ ಆ ತರ ಬರುತ್ತೆ. ವೈಟ್ ಬೇಕು ಅಂದ್ರೆ ಅದು ಸ್ಲೋ ಪ್ರೊಸೆಸ್, ಇದು ಜಾಸ್ತಿ ಈಗ 2-3 hours ಅಲ್ಲಿ ಆಗೋದು. ಕೆಲವು ಫುಲ್ ವೈಟೇ ಬೇಕು ಅಂದಾಗ ಇನ್ನೊಂದು 4 hours ಜಾಸ್ತಿ ಆಗುತ್ತೆ ಪ್ರೊಸೆಸ್. ಈಗ ಒಂದು ನೀವು ಅಕ್ಕಿಯಲ್ಲಿ ಬಗೆ ಬಗೆ ಮಾಡ್ತೀರ, ಬಟ್ ಅಕ್ಕಿಯಿಂದ ಬೇರೆ ಈಗ ಹಿಟ್ ಮಾಡೋದು ಮತ್ತೊಂದು, ಅದ್ರ ಬಗ್ಗೆ ಏನಾದರೂ ತಾವು ಆಲೋಚನೆ? ಅದಿದೆ ನಮ್ಮ ಫ್ಯೂಚರ್ ಎಕ್ಸ್ಪೆನ್ಷನ್, ಅದೇ ಇರೋದು ಈಗ ನೆಕ್ಸ್ಟ್ ಇಯರ್. ಈಗ ನಾವು ಅಕ್ಕಿ ಇಟ್ಟು ಆಮೇಲೆ ಭತ್ತ ಬರೋದ್ರಿಂದ ಭತ್ತದ ಪುರಿ ಮಾಡಲಿಕ್ಕೂ ಒಂದು ಪ್ರೊಸೆಸ್ ಇದೆ. ಓಕೆ, ಅದೊಂದು ಅವಲಕ್ಕಿ ಮಾಡೋದಿದೆ. ಈಗ ನಮ್ಮ ಅಕ್ಕಿ ನುಚ್ಚಲ್ನಿ ಅಕ್ಕಿ ತರಿ ಮಾಡೋದಿದೆ. ಓಕೆ, ಅದನ್ನು ಮಾಡಬೇಕು ಅಂತ ಅವೆಲ್ಲ ಇದೆ. ಓಕೆ, ಹೇಳಿ ಕುಮಾರ್ ಅವರೇ, ಬೇರೆ ಬೇರೆ ಅನುಭವಗಳನ್ನು ಹಂಚಿಕೊಳ್ಳಿ, ರೈತ ಉತ್ಪಾದಕ ಕಂಪನಿಗಳಿಂದ ನೇರವಾದ ಖರೀದಿ ಮಾಡಿರುವಂತಹ ಅನುಭವಗಳನ್ನ. ಈಗ ನಮ್ಮ ರೈತ ಉತ್ಪಾದಕರ ಕಂಪನಿಗಳಿಗೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲ ಅಂದ್ರೂ ಒಟ್ಟು ಎಷ್ಟು ಎಫ್ ಪಿ ಒ ಜೊತೆ ಕೆಲಸ ಮಾಡ್ತಾ? 36 ಎಫ್ ಪಿ ಒಗಳ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. 14 ಡಿಸ್ಟ್ರಿಕ್ಟ್ಸ್ನಲ್ಲಿದೆ. ಸೊ ಮಂಡ್ಯ, ಮೈಸೂರು, ಚಾಮರಾಜನಗರ, ಬಿಜಾಪುರ, ಬಾಗಲಕೋಟೆ, ತುಮಕೂರು, ಚಿತ್ರದುರ್ಗ, ಕೋಲಾರ, ಬೆಂಗಳೂರು. ಸೊ ಈ ಥರ 14 ಡಿಸ್ಟ್ರಿಕ್ಟ್ಸ್ನಲ್ಲಿ 36 ರೈತ ಉತ್ಪಾದಕರ ಕಂಪ್ನಿನಲ್ಲಿ ಮಾರುಕಟ್ಟೆ ಸಲಹೆಗಾರನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರಿ ಸುಮಾರು ಒಂದು 150-200 ಕಂಪ್ನಿಗಳ ಜೊತೆ ಒಡನಾಟ ಇಟ್ಟು ನಮ್ಮ ರೈತರು ಬೆಳೆದಿರುವಂಥ ಪದಾರ್ಥಗಳನ್ನು ಎಫ್ ಯು ಮುಖಾಂತರ ಬೇಕಾಗಿರುವಂಥ ಕಂಪ್ನಿಗಳಿಗೆ ಇವಾಗ ಮಾರುಕಟ್ಟೆ ಒದಗಿಸ್ಕೊಡ್ತಾ ಇದ್ದೀವಿ. ಅವರು ಈಗ ಏನಾಗೋಗ್ತಾ ಇದೆ ಅಂದರೆ, ಒಂದು ಇನ್ನು ನಮ್ಮ ಎಫ್ ಯುಗಳು ಸ್ವಲ್ಪ ಡೆವಲಪ್ಮೆಂಟ್ಸ್ ಬರಬೇಕಾಗ್ತಾ ಇದೆ. ಸೊ ಕೆಲವು ಗ್ರೇಡಿಂಗ್ ಆಗ್ಬೋದು, ಪ್ರೊಸೆಸಿಂಗ್ ಆಗ್ಬೋದು, ಕಲರ್ ಶಾರ್ಟಿಂಗ್ಸ್ ಆಗ್ಬೋದು. ಇದು ಎಕ್ಸ್ಪೆಕ್ಟೇಷನ್ಸ್ ಗ್ರಾಹಕರದಿದೆ. ಇದಕ್ಕೆ ಬೇಕಾಗಿರುವ ಪೂರಕವಾಗಿ ಇದಕ್ಕೆ ಬೇಕಾಗಿರುವಂಥ ಮೆಷಿನರೀಸ್ ಆಗ್ಬೋದು ಅಥವಾ ಅದಕ್ಕೆ ಬೇಕಾಗಿರುವಂಥ ಟೆಕ್ನಾಲಜೀಸ್ ಆಗ್ಬೋದು, ಅದನ್ನು ಇವಾಗ ಅಪ್ಗ್ರೇಡ್ ಮಾಡಿ ಮುಂದಿನ ದಿನಗಳಲ್ಲಿ ಎಫ್ ಯುಗಳು ಅವರೇ ಸ್ವಂತ ಕಂಪನಿ, ಈಗ ಏನು ಬೇರೆ ಬೇರೆ ಕಂಪ್ನಿಗಳಿದೆ ಅಂಥ ಕಂಪ್ನಿಗಳ ಸರಿ ಸಮಾನವಾಗಿ ಬೆಳೆಯಬೇಕು ಅನ್ನೋದು ನಮ್ಮ ಆಸೆಯಿಂದ ಅವರಿಗೆ ಬೇಕಾಗಿರುವಂಥ ಎಲ್ಲ ಮಾಹಿತಿಗಳನ್ನು ಒದಗಿಸಿಕೊಟ್ಟು ಮಾರುಕಟ್ಟೆ ಲಾಭಾಂಶ ಹೆಚ್ಚಾಗಿರೋ ರೀತಿಯಲ್ಲಿ ನಾವು ಅವ್ರಿಗೆ ಬೇರೆ ಬೇರೆ ಕಂಪನಿಗಳು ಅಂತ ಹೇಳಿ ಸುಮಾರು ಹೇಳಿದ್ರಲ್ವಾ? ಹೌದು. ಅವರು ರೈತ ಉತ್ಪಾದಕ ಕಂಪನಿಯಿಂದ ಏನನ್ನು ಖರೀದಿ ಮಾಡ್ತಾ ಇದ್ದಾರೆ? ಈಗ ರೈತ ಉತ್ಪಾದಕರ ಕಂಪನಿಯಿಂದ ಇವಾಗ ಏನು ಮಾಡ್ತಾ ಇದ್ದಾರೆ, ರಾ ಪ್ರಾಡಕ್ಟ್ಸ್ ಖರೀದಿ ಮಾಡ್ತಾ ಇದ್ದಾರೆ. ರಾ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಇವಾಗ, ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ಲು ಬೆಲ್ಲ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಭತ್ತ ಆಗಿರ್ಬೋದು, ಹುರುಳಿಕಾಳು, ಎಳ್ಳು, ಆ ಭಾಗದ ರೈತರು ಏನು ಬೆಳೆದಿರ್ತಾರೆ ಅಂಥದನ್ನು ನಾವು ಡೈರೆಕ್ಟ್ ಕಂಪ್ನಿಗಳಿಗೆ ಕೊಡ್ತಾ ಇದ್ದೀವಿ. ಇವಾಗ ಎಕ್ಸಾಂಪಲ್ ಚಾಮರಾಜನಗರ 500 ಅಂತ ಹೋದಾಗ ONDC ಅಂದರೆ ಒನ್ ಪ್ರಾಡಕ್ಟ್ ಒನ್ ಡಿಸ್ಟ್ರಿಕ್ಸ್ನಲ್ಲಿ ಟರ್ಮರಿಕ್ ಅಂತ ಇದೆ. ಸೊ ಆ ಎಫ್ ಯು ಇಂದ ಟರ್ಮರಿಕ್ ಖರೀದಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಮಂಡ್ಯಾಗೆ ಬಂದಾಗ ಬೆಲ್ಲ ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ಹೊಸದುರ್ಗ ಅಂದರೆ ಚಿತ್ರದುರ್ಗ ಆ ಕಡೆ ಬೆಳ್ಟ್ಕೋದಾಗ ಮಿಲೆಟ್ಸ್ ಖರೀದಿ ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರು, ಚಿಕ್ಕನಾಯಕನಹಳ್ಳಿ ಈ ಕಡೆಗೆ ಬಂದಾಗ ಕೊಬ್ಬರಿ ಖರೀದಿ ಮಾಡ್ತಾ ಇದ್ದಾರೆ. ಸೊ ಆ ಕೊಬ್ಬರಿನೂ ಏಕೆ ಖರೀದಿ ಮಾಡ್ತಾರೆ ಅಂದರೆ, 1,000 ಜನ ರೈತರ ಹತ್ರ ಇರುವಂಥ ಕೊಬ್ಬರಿನ ಫಸ್ಟು ನಮ್ಮ ಎಫ್ ಯುಗಳ CEOಗಳು ಏನು ಮಾಡ್ತಾರೆ ಅಂದರೆ, ಕ್ರಾಫ್ಟ್ ಕ್ಯಾಲೆಂಡರ್ ಅಂತ ಮಾಡ್ತಾರೆ. ಹಿಂಗಾರು ಮುಂಗಾರು ಬೇಸಿಗೆ ಅನ್ನೋ ರೀತಿಯಲ್ಲಿ ಯಾವ್ಯಾವ ರೈತರು ಏನೇನು ಬೆಳೀತಾರೆ, ಎಷ್ಟೆಷ್ಟು ಬೆಳೀತಾರೆ ಅಂತ ಮಾಹಿತಿನ ಕಲೆಕ್ಟ್ ಮಾಡ್ತಾರೆ. ಆ ಮಾಹಿತಿ ಕಲೆಕ್ಟ್ ಮಾಡಿಕೊಂಡಾಗ ಆ ಮಾಹಿತಿ ಪ್ರಕಾರ ಯಾವ ಕಂಪ್ನಿಗೆ ಎಷ್ಟು ಕ್ವಾಂಟಿಟಿ ಬೇಕಾಗಿರುತ್ತೆ ಅನ್ನೋ ರೀತಿಯಲ್ಲಿ ನಾವು ಬ್ಯಾಕ್ವರ್ಡ್ ವಿಕಸನ ಸಂಸ್ಥೆಯಿಂದ ಕೆಲಸ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಒಂದು ರೈತರು ನನ್ನ ಹತ್ರ ಒಂದು 800 ಕ್ವಿಂಟಲ್ ಭತ್ತ ಇದೆ ಅಂದಾಗ 800 ಕ್ವಿಂಟಲ್ ಭತ್ತನ ಎಲ್ಲಿಗೆ ಕೊಡಬೇಕು ಅನ್ನೋ ಸೋರ್ಸಿಂಗನ್ನು ನಾವು ಇವಾಗ ರೈತ ಉತ್ಪಾದಕರ ಕಂಪನಿಗಳು ಮುಂದೆ ಅವರೇ ಸ್ವಂತ ಸ್ವಇಚ್ಛೆಯಿಂದ ಸ್ವಂತದಿಂದ ಬಿಸ್ನೆಸ್ ಮಾಡಿ ರೈತರನ್ನ ಉದ್ಧಾರ ಮಾಡಬೇಕು ಅನ್ನೋ ತರಬೇತಿ ರೀತಿಯಲ್ಲಿ ಜೊತೆಯಲ್ಲಿ ಅದೇ ಕಂಪ್ನಿ CEOಗಳನ್ನ ಕರ್ಕೊಂಡೋಗಿ ಅವರು ಯಾವ ರೀತಿ ಮಾರುಕಟ್ಟೆನ ಮಾಡಬೇಕು ಮತ್ತು ಯಾವ ರೀತಿ ಬಾರ್ಗಿನ್ ಮಾಡಬೇಕು ಅನ್ನೋದು ಎಲ್ಲ ರೀತಿಯಲ್ಲಿ ಅವ್ರಿಗೆ ಉತ್ತೇಜನ ನೀಡಿ ವಿಕಸನ ಸಂಸ್ಥೆಯಿಂದ ತರಬೇತಿ ನೀಡ್ತಾ ಇದ್ದೀವಿ. ಅದೇ ಒಂದು ಉದಾಹರಣೆ ಹೇಳಿದ್ರಿ ಬೆಲ್ಲದ್ದು, ಆ ಥರ ಇನ್ನೇನಾದರೂ ಉದಾಹರಣೆಗಳಿದೆಯಾ ತಮ್ಮ ಹತ್ರ? ಹೌದು, ಅದೇ ರೀತಿ ಬಂದುಬಿಟ್ಟು ನಮ್ಮ ಹೊಸದುರ್ಗದಲ್ಲಿ ಬಂದುಬಿಟ್ಟು ಸಿರಿ ಮಿಲೆಟ್ಸ್ ಅಂತ ಮಾಡಿದ್ದೀವಿ. ಓಕೆ, ಆ ಸಿರಿ ಮಿಲೆಟ್ಸ್ನಲ್ಲಿ ಏನು ಮಾಡಿದ್ದೀವಿ, ರಾಗಿ ಸರಿ ಮತ್ತು ಮಿಲೆಟ್ಟಿಂದ ಬಂದಂತಹ ಉತ್ಪಾದನೆಗಳು, ಅದರದರ ಉಪ್ಪಿಟ್ಟು, ಕೆಲವು ನಾನಾ ರೀತಿಯಾದ ಮಿಲೆಟ್ಸ್ನಿಂದನೇ 14-15 ಬೈ ಪ್ರಾಡಕ್ಟ್ನ ಮಾಡಿ ಅದನ್ನು ಮಾರುಕಟ್ಟೆಗೆ ಬಿಟ್ಟಿದ್ದೀವಿ. ಇದು ಎರಡನೇ FPO. ಇನ್ನು 3 FPOs ಬಂದಾಗ ನಮ್ಮ ಹಾತ್ಕೂರು ರೈತ ಉತ್ಪಾದಕರ ಕಂಪನಿಯಿಂದ, ಅದು ಬ್ರ್ಯಾಂಡ್ನೇ ಹಾತ್ಕೂರು ರೈತ ಉತ್ಪಾದಕರ ಕಂಪನಿ ಅಂತ ಮಾಡಿ ಅಲ್ಲಿಂದ ಬಂದುಬಿಟ್ಟು ರಾಗಿ ಹಿಟ್ಟಾಗಿರ್ಬೋದು, ರಾಗಿಯಿಂದ ಬಂದಿರುವಂಥ ಸರಿ ಅಂತ ಹೇಳ್ತಾರೆ ಆ ಸರಿ ಆಗಿರ್ಬೋದು, ಮತ್ತು ರಾಗಿ ಮಿಕ್ಸರ್ಸ್, ಈ ಥರದನ್ನು ಮಾಡಿ ಮಾರುಕಟ್ಟೆಗೆ ಬಿಡ್ತಾ ಇದ್ದೀವಿ. ಅಂದರೆ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋ ಪ್ರಯತ್ನ, ಬ್ರ್ಯಾಂಡನ್ನ ಕ್ರಿಯೇಟ್ ಮಾಡುವಂಥ ಪ್ರಯತ್ನದಲ್ಲಿ ಸಲಹೆ ನೀಡ್ತಾ ಇದ್ದೀವಿ FPOಗಳಿಗೆ. ಓಕೆ ಕುಮಾರ್ ಅವರೇ, ಈಗ ತಾವು ಹೇಳಿ ಅಕ್ಕಿಯಿಂದ 3 ವಿಧದ ಇದನ್ನು ಹೇಳಿದ್ರಿ, ಒಂದು ಪುರಿ ಅಲ್ವಾ, ಪಫ್ಡ್ ರೈಸ್ ಅಂತೀವಿ, ಮತ್ತೊಂದು ಅವಲಕ್ಕಿ, ಅವಲಕ್ಕಿ ಮತ್ತೆ ಈ ನುಚ್ಚನ್ನ ಬಳಕೆ ಮಾಡಿಕೊಂಡು ಅಕ್ಕಿ ತರಿ ತರಿಯನ್ನ ಮಾಡುವಂಥದ್ದು ಅಲ್ವಾ? ಹೌದು, ಆಮೇಲೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು, ಇದಕ್ಕೆ ನೀವು ಪ್ರತ್ಯೇಕವಾದ ಮಿಷಿನರಿಗಳನ್ನು ಹಾಕೋಬೇಕಾ? ಖಂಡಿತ. ಒಂದು ಇದಕ್ಕೆ ಈಗ ಹೊಸ ಟೆಕ್ನಾಲಜಿ ಇದೆ. ಸಾಮಾನ್ಯವಾಗಿ ಪುರಿ ಅಂದ್ರೆ ಮುಂಚೆ ಬಟ್ಟಿ ಇನ್ನೋರು, ಪುರಿ ಬಟ್ಟೆ ಇನ್ನೋರು, ಈಗ ಅದನ್ನು ಈಗ ಆಟೋಮೇಷನ್ ಅಂದ್ರೆ ಕಂಪ್ಲೀಟ್ ಮ್ಯಾನ್ಯುಯಲ್ ಕಮ್ಮಿ ಆಗೋ ರೀತಿ ಮಾಡಿದ್ದಾರೆ. ಅದು ಹೊಸ ಟೆಕ್ನಾಲಜಿ, ಇದನ್ನು ಹಾಕ್ಬೇಕು ಅಂದ್ರೆ ಈಗ ಅಕ್ಕಿಯಿಂದ ಪುರಿ ಮಾಡೋದು ಅಲ್ವೇ? ಹೌದು, ಆ ಭತ್ತ ಅಕ್ಕಿ ಪುರಿ ಅಕ್ಕಿ ಮಾಡಿ ಅದರಿಂದ ಇದನ್ನ ಮಾಡೋದು. ಅವಲಕ್ಕಿ ಮಾಡೋದಕ್ಕೆ ಅವಲಕ್ಕಿನೂ ಅದೇ ಬೀಟನ್ ರೈಸ್, ಇದು ಏನು ನಾವು ಅಕ್ಕಿಗೆ ಏನು ಪ್ರೊಸೆಸ್ ಮಾಡ್ತೀವಿ ಅದರದೊಂದು ಬೇರೆ ವಿಧವಾದ ಒಂದು ಪ್ರೊಸೆಸ್ ಇದೆ. ಅದು ಅಂದರೆ ಅದಕ್ಕೆ ನೀವು ಪ್ರತ್ಯೇಕವಾಗಿ ಯಂತ್ರಗಳು ಹಾಕಬೇಕು ಮತ್ತು ಪುಡಿ ಮಾಡೋಕ್ಕೂ. ನಾವು ಅದಕ್ಕೆ ನಾವು ಬರೀ ಅಕ್ಕಿ ಮಿಲ್ ಮಾಡೋದು ಅಂತ ಮುಂಚೆ ನಾವು ಅಂದ್ಕೊಂಡು ಶುರು ಮಾಡಿದಾಗ 2-3 ಎಕರೆಯಲ್ಲಿ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಈ ಬೈ ಪ್ರಾಡಕ್ಟ್ಸು ಇದು ಎಲ್ಲಾನು ಒಂದೇ ಇದರಲ್ಲಿರಲಿ ಅಂತ ಹೇಳಿ ಅದೊಂದು 10 ಎಕರ್ಸ್ದು ಒಂದು ಸಿಕ್ಕಿದಾಗ 10 ಎಕರ್ಸ್ದು ಈಗ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಇದೆ, ಲ್ಯಾಂಡ್ ಇನ್ಫ್ರಾಸ್ಟ್ರಕ್ಚರು. ಓಕೆ, ಮುಂದೆ ಈಗ ಅದು ಬಿಲ್ಡಿಂಗು ಮತ್ತು ಮಿಷಿನರಿ ತೊಗೊಂಡು ಮಾಡಬೇಕಾಗುತ್ತೆ. ಓಕೆ ಓಕೆ, ಅಂದರೆ ಈಗ ನೀವು FPOಗಳ ಮೂಲಕ ಖರೀದಿ ಮಾಡ್ತಾ ಇದ್ದೀರಲ್ಲ, ಅಂದರೆ ಒಂದು ನೀವೇನು ಅರ್ಥ ಮಾಡ್ಕೋಬೋದು, ಅವರ ಉತ್ಪನ್ನನ ನೀವು ಖರೀದಿ ಮಾಡ್ತೀರಿ, ನಿಮ್ಮ ಪ್ರಾಡಕ್ಟ್ಸ್ನ ಏನು ಮಾಡ್ತಿರಲ್ಲ ನೀವು, ಅದನ್ನು ಮತ್ತೆ ನೀವು FPOಗಳ ಮೂಲಕನೇ ನೀವು ಮಾರ್ಬೋದು ಅನ್ನೋ ಆಲೋಚನೆ ಏನಾದ್ರು ಇದೆಯಾ ತಮಗೆ? ಇದೆ, ಅದು ಮುಂದಿನ ದಿನದಲ್ಲಿ ಮಾಡಬೇಕು ಅಂತ ಇದ್ವಿ. ಈಗ ರೈತರಿಗೆ ಈ ವರ್ಷ ನಾವು ಒಳ್ಳೆ ಬೆಲೆನೂ ಸಿಕ್ಕಿದೆ, ಅಂದರೆ ಈಗ ಸರ್ಕಾರದಿಂದ ಬೆಂಬಲ ಬೆಲೆ ಏನಿತ್ತು ಅದು ಖರೀದಿ ಮಾಡೋದು ನಿಧಾನ ಆದಾಗ ತುಂಬ ಕಮ್ಮಿ ಆಗಿದ್ರು ಸಹ ನಾವು FPO ಮೂಲಕ ಮಾಡಿದಾಗ ರೈತರಿಗೂ ಒಳ್ಳೆ ಬೆಲೆ ಸಿಕ್ಕಿದೆ ಅಂತ ನಮ್ಮ. ಸಾಮಾನ್ಯವಾಗಿ ರೈಸ್ ಮಿಲ್ನವ್ರು ಏನ್ ಮಾಡ್ತಾರೆ, ಭತ್ತ ಕಟಾವಾಗುವಂತ ಸಂದರ್ಭದಲ್ಲಿ ಭತ್ತನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಯಾಕೆ ಅಂದ್ರೆ ಆ ಟೈಮಲ್ಲಿ ರೇಟ್ ಕಮ್ಮಿ ಇರುತ್ತೆ ಅಂತ. ಆದ್ರೆ ರೈತ ಸ್ವಲ್ಪ ಕಾದ್ರೆ ಅವನಿಗೆ ಬೆಲೆ ಜಾಸ್ತಿ. ಅದಕ್ಕೆ ನಾವು ಈಗ ಈ ವರ್ಷದಿಂದ ನಾವೇನ್ ಮಾಡಿದೀವಿ ಅಂದ್ರೆ, ರೈತರು ಬಂದು ಅವ್ರ ಮನೆಗೆ ಹೋಗಿ ನೇರವಾಗಿ ಇಡೋ ಬದಲು ನಮ್ಮಲ್ಲಿ ಆದ ಸೂಕ್ತವಾದ ಸ್ಥಳ ಇದೆ, ಗೋದಾಮುಗಳಿದೆ, ಅವ್ರು ನಮ್ಮಲ್ಲಿ ಬೇಕಾದ್ರೆ ಇಡಬಹುದು. ಅವ್ರಿಗೆ ಯಾವತ್ತು ಅವ್ರಿಗೆ ಬೆಲೆ ಇಂಥ ನಿಗೆ ಬೆಲೆ ಇಂಥ ಬೆಲೆ ಬೇಕು ಸಿಕ್ಕಿದಾಗ ಅವರು ನಮಗೆ ಬೇಕಾದ್ರೆ ಮಾರ್ಬೋದು, ಇಲ್ಲ ಬೇರೆ ತೊಗೊಂಡೋಗಿ ಮಾರ್ಬೋದು. ಓಕೆ, ಅಂದರೆ FPOಗಳಿಗೆ ಅವಕಾಶ ಇರುತ್ತೆ. ಹೌದು, ಅವ್ರ ಮುಖಾಂತರ ಮಾಡಿ. ಈಗ ರೈತ ಉತ್ಪಾದಕ ಕಂಪನಿ ಯಾವುದೋ ಒಂದು ಕಂಪ್ನಿ ಜೊತೆ ಕೆಲಸ ಮಾಡಿದ್ದಾರೆ ಅಲ್ವಾ, ಮುಂದಿನ ದಿನದಲ್ಲಿ ಬೇರೆ ಕಂಪ್ನಿಗಳ ಜೊತೆ. ಈಗ ನಮಗೆ 100 tons per day ನನ್ನ ಕೆಪಾಸಿಟಿ ಇದೆ ಅಂದರೆ ಹತ್ರ ನಮಗೆ 36.5 ಟನ್ನು ಭತ್ತ ಬೇಕಾಗತ್ತೆ. ಅದಕ್ಕೆ ನಾವು ಆ ಪೂರಾ ಬೇರೆ ಪೂರಾ ಆ ವರ್ಷಕ್ಕಾಗೋಷ್ಟು ಪೂರಾ ಭತ್ತನೂ ನಾವಿಲ್ಲೇ ಸಂಗ್ರಹ ಮಾಡಿದರೆ ನಮಗೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಇಲ್ಲಾಂದ್ರೆ ಬೇರೆ ಕಡೆಯಿಂದ ಭತ್ತ ತರಿಸಿ ಆ ಟ್ರಾನ್ಸ್ಪೋರ್ಟೇಷನ್ನು ಆ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ, ಅಂದ್ರೆ ನಿಮ್ದು ಒಂದು ದಿನದ ಕೆಪಾಸಿಟಿ 100 ಟನ್? 100 ಟನ್. ಓಕೆ, ಅಂದ್ರೆ ಅದು ಓಡಲೇಬೇಕು ನಿಮ್ಮ ಮಿಷಿನ್? ಓಡಲೇಬೇಕು ಅಲ್ವಾ. ನಿಮ್ಮ ಮಾರುಕಟ್ಟೆ ಇದು ಹೇಗೆ ಸರ್, ಎಲ್ಲಿಗೆ ಮಾರ್ತೀರಿ ನೀವು ಈಗ ಸದ್ಯ? ಸದ್ಯದಲ್ಲಿ ಲೋಕಲ್ಲು ಮೈಸೂರು, ಬೆಂಗಳೂರು ಮತ್ತು ಎಲ್ಲ ಈ ಕಡೆ ಮಡಿಕೇರಿ ಎಲ್ಲ ಲೋಕಲ್ಲು ಒಂದು 40% ತನಕ ಹೋಗುತ್ತೆ. ನಮ್ಮದು ಕೇರಳ ಬಾರ್ಡ್ರ್ ಇದೆ, ಕೇರಳಗೆ ಕುಸ್ಲಕ್ಕಿ ಎಲ್ಲ ಹೋಗುತ್ತೆ, ತಮಿಳ್ನಾಡು ಹೋಗುತ್ತೆ, ಅವ್ರದ್ದು ಪನ್ನಿ ಬಾಯ್ಲ್ಡ್ ಅಂತ ಅಲ್ಲಿಗೂ ಹೋಗುತ್ತೆ. ವಾಟರ್ ಸ್ಟೀಮು, ಪನ್ನಿ ಬಾಯ್ಲ್ಡು, ಇಡ್ಲಿ ಕಾರ್ ಎಲ್ಲ ತಮಿಳ್ನಾಡು ಸ್ವಲ್ಪ ಹೋಗುತ್ತೆ. ಇಡ್ಲಿ ಕಾರ್ ಅಂದ್ರೇನು? ಅಲ್ಲ, ಇಡ್ಲಿ ಕಾರ್ ಅಂದರೆ ಇಡ್ಲಿ ಹಿಟ್ಟು ಮಾಡಲಿಕ್ಕೆ ಕುಸ್ಲಕ್ಕಿ ಯೂಸ್ ಮಾಡ್ತಾರಲ್ಲ, ಅದು ಕೇರಳ ಕಡೆ ಅಪ್ಪಮ್ ಅಂತ ಮಾಡ್ತಾರಲ್ಲ, ಅಪ್ಪಮ್ ಮಾಡೋದು ಅದೊಂದು ವೆರೈಟಿ. ಇದು ಅದೇ ಬೇರೆ, ಇವ್ರದೇ ಒಂದು ಪ್ರೊಸೆಸ್ ಬೇರೆ ಇದೆ ತಮಿಳ್ನಾಡವ್ರದ್ದು ಮಾಡಿರೋ. ನೋಡಿ, ಭತ್ತ ಹಾಕಿ ಅಂದ್ರೆ ಒಂದು ಅನ್ಕೋತೀವಿ, ಅದರಲ್ಲೇ ಸುಮಾರು ಬಗ್ಗೆ ಇದೆ. ಸರಿ, ಈಗ ಚಂದ್ರು ಅವರೇ, ಈಗ ರೈತ ಉತ್ಪಾದಕ ಕಂಪನಿಗಳಿಂದ ಖರೀದಿ ಅಂದಾಗ ಯಾವ ಥರ ಇರುತ್ತೆ ಆ ಪ್ರೋಸೆಸ್? ಈಗ ರೈತ ಉತ್ಪಾದಕರ ಕಂಪನಿಗಳಿಂದ ಖರೀದಿ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ, ಒಂದು ನಮ್ಮ ರೈತ ಉತ್ಪಾದಕರ ಕಂಪ್ನಿ ಸ್ಟ್ರೆಂತು ಕಲೆಕ್ಟಿವ್ ಆಗಿರುತ್ತೆ. ಯಾಕೆಂದರೆ ಒಂದು ರೈತ ಉತ್ಪಾದಕರ ಕಂಪನಿ ಅಂದರೆ ಸರಿಸುಮಾರು ಒಂದು 400-500 ಎಕರೆಯಷ್ಟು ಹೊಂದಿರುವಂಥ ಕಂಪನಿ ಅಂತ ಹೇಳ್ಬೋದು. ಯಾಕೆಂದರೆ ಒಂದು 1,000-1,500 ಶೇರ್ ಹೋಲ್ಡರ್ಸು ರೈತರು ಆ ರೈತ ಉತ್ಪಾದಕರ ಕಂಪನಿಗೆ ಶೇರ್ ಹಾಕಿ ಅವ್ರದೇ ಆದಂಥ ರೀತಿಯಲ್ಲಿ ಒಂದು ಅಧ್ಯಕ್ಷರು, ಸಿಇಒಸು, ಅಕೌಂಟೆಡ್ ಈ ಥರ ಇಟ್ಟು ಆ 1,000 ರೈತರು ಹೋಗಿ ಸಪ್ರೇಟು ಕೊಡುವಂಥ ರೇಟ್ಗೂ ಈ ಎಲ್ಲ ರೈತರ ಹತ್ರನೂ ಕಲೆಕ್ಟಿವ್ ಆಗಿ ತಗೊಂಡು ಈಗ ಅದನ್ನು ಒಂದು ಜಾಗದಲ್ಲಿ ಶೇಖರಣೆ ಮಾಡಿ ಮಾರುಕಟ್ಟೆ ಮಾಡೋದಕ್ಕೆ ಒಳ್ಳೆ ಬೆಂಬಲ ಬೆಲೆ ಸಿಗುತ್ತೆ. ಆ ಇದರಿಂದ ರೈತ ಉತ್ಪಾದಕರ ಕಂಪನಿಗಳ ನೇರ ಖರೀದಿ ಅಂತ ಹೇಳಿದ್ರೆ, ಈಗ ಬೇರೆ ಕಂಪನಿಗಳು ಈಗ 50 ರೈತರನ್ನ ಮೀಟ್ ಮಾಡೋ ಬದಲು ಡೈರೆಕ್ಟಾಗಿ ಬಂದು ರೈತ ಉತ್ಪಾದಕರ ಕಂಪನಿನ ಮೀಟ್ ಮಾಡಿದ್ರೆ ಅವ್ರಿಗೆ ಇನ್ನೂ ಉತ್ತಮವಾದ ಕ್ವಾಲಿಟಿ ಹಾಗೂ ಟೈಮ್ ಸೇವಿಂಗ್ಸು ಮತ್ತು ಒಳ್ಳೆ ದರದಲ್ಲೂ ಕೂಡ ಈ ರೈತ ಉತ್ಪಾದಕರ ಕಂಪನಿಗಳಿಂದ ಒದಗಿಸ್ಕೊಡ್ಬೋದು. ಚಂದ್ರ ಅವರೇ, ಈಗ ಕೆಲವೊಂದಷ್ಟು ಕಂಪನಿಗಳು ಯಾವ ರೀತಿ ಇರ್ತವೆ ಅಂತಂದರೆ, ಅವರು ರೈತರಿಂದ ಖರೀದಿ ಮಾಡೋದಿರುತ್ತೆ, ಅವ್ರ ಉತ್ಪನ್ನಗಳನ್ನು ರೈತರಿಗೂ ಕೂಡ ಮಾರುವಂಥದ್ದು ಇರುತ್ತೆ. ಅಂದರೆ ಈಗ ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತ ಏನು ಕಾನ್ಸೆಪ್ಟ್ ಬರ್ತಾ ಇದೆಯಲ್ಲ, ಪ್ರತಿಯೊಂದು FPOನು ಕೂಡ ಅದರ ಗ್ರಾಹಕರಿಗೆ ಬೇಕಾದಂತಹ ಎಲ್ಲವನ್ನು ಒದಗಿಸೋ ಒಂದು ಪ್ರಯತ್ನ, ಆ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದೀರ? ಇವಾಗ ನಾವು ರೈತರಿಂದ ಏನು ಮಾಡ್ತಾ ಇದ್ದೀವಿ, ರೈತ ಉತ್ಪಾದಕರ ಕಂಪನಿಗಳು ಖರೀದಿ ಮಾಡ್ತಾ ಇದೆ. ಸೊ ನಾವು ಇವಾಗ ಸರಿಸುಮಾರು ಒಂದು 70-75 ಉತ್ಪನ್ನಗಳನ್ನು ಮತ್ತೆ ಖರೀದಿ ಮಾಡಿರುವಂಥ ರೈತರಿಗೆ ದಿನನಿತ್ಯ ಬಳಕೆಯಲ್ಲಿ ಏನೇನು ಯೂಸ್ ಮಾಡ್ತಾರೆ ಅದನ್ನು ರೈತ ಉತ್ಪಾದಕರ ಕಂಪನಿಯಿಂದನೇ ಅವ್ರಿಗೆ ಒಂದು ಕಿಟ್ ದರದಲ್ಲಿ, ಅಂದರೆ ಕಿಟ್ ಅಂದರೆ ಸಾಮಾನ್ಯವಾಗಿ ಮನೆಗೆ ಏನೇನು ಬೇಕಾಗಿದೆ, ಎಣ್ಣೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ರವೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಈ ಥರದ ಎಲ್ಲವನ್ನೂ ಒಂದು ನಿಗದಿತ ದರದಲ್ಲಿ ಮತ್ತೆ ಅವ್ರಿಗೆ ರಿಟರ್ನ್ ಕೊಡುವಂಥ ಪ್ಲ್ಯಾನು ಕೂಡ ಮುಂದಿನ ದಿನಗಳಲ್ಲಿ ನಡೀತಾ ಇದೆ. ಮೋಸ್ಟ್ ಪ್ರಾಬಬಲಿ ಬೈ ಏಪ್ರಿಲ್ ಎಂಡ್ ಒಳಗಡೆ ನಮ್ಮ ಒಂದು 4-5 FPOಗಳ ಸೇರುದಾರರಿಗೆ ದಿನನಿತ್ಯ ಬಳಕೆ ಆಗುವಂಥ ಪದಾರ್ಥಗಳನ್ನು ಅವ್ರಿಗೆ ವಾಪಸ್ಸು ತಲುಪಿಸ್ಕೊಡ್ತೀವಿ. ಅಂದರೆ ರೈತರ ಮಾರ್ಟ್ ಅಂತ ಹೇಳಿ ಈಗ ಹೊಸ ಪರಿಕಲ್ಪನೆ. ಅಂದರೆ ಈಗೇನು ನಾವು ಪೇಟೆ ಪಟ್ಟಣಗಳಲ್ಲಿ ದೊಡ್ಡ ದೊಡ್ಡ ಬಜಾರ್ಗಳನ್ನು ನೋಡ್ತೀವಲ್ಲ, ಸೊ ಒಂದೇ ಸೂರಿನಡಿ ಅವರಿಗೆ ಬೇಕಾದಂಥ ಎಲ್ಲ ಉತ್ಪನ್ನಗಳನ್ನು ದೊರಕಿಸ್ಕೊಡುವಂಥದ್ದು. ಸೊ ಆ ತರಹದ ಪ್ರಯತ್ನ ರೈತ ಉತ್ಪಾದಕ ಕಂಪನಿಗಳ ಮೂಲಕ ಆಗಬೇಕು ಅಂತೀರಾ ಅಥವಾ ಆಗಿದೆ? ಇದನ್ನ ಆಲ್ರೆಡಿ ನಮ್ಮ ಗವರ್ನಮೆಂಟ್ ಒಂದು ಮಾಡಿದೆ, ಕಿಸಾನ್ ಮಾಲ್ ಅಂತ ಒಂದು ಡಿಸ್ಟಿಕ್ಸ್ನಲ್ಲಿ ಒಂದೊಂದನ್ನು ಮಾಡ್ತಾ ಇದೆ. ಬಟ್ ಡಿಸ್ಟಿಕ್ಸ್ ಹೆಡ್ ಕ್ವಾರ್ಟರ್ಸು ದೂರ ಇರೋದ್ರಿಂದ ನಮ್ಮ ರೈತರು ಹೋಗಿ ಅಲ್ಲಿ ಖರೀದಿ ಮಾಡೋದು ಸ್ವಲ್ಪ ತೊಂದರೆ ಆಗುತ್ತೆ. ಇದಕ್ಕೇ ನಾವು ರೂರಲ್ ಮಾರ್ಟ್ ಅನ್ನೋ ಕಾನ್ಸೆಪ್ಟ್ನಲ್ಲಿ, ಅಂದರೆ ಗ್ರಾಮೀಣ ಮಾರ್ಟು ಅನ್ನೋದು, ಒಂದೊಂದು FPO ಎಲ್ಲೆಲ್ಲಿ ಇರುತ್ತೆ, ಒಂದು FPOದಲ್ಲಿ ಸರಿಸುಮಾರು ಒಂದು 7-8 ಗ್ರಾಮ ಪಂಚಾಯಿತಿಗಳು ಬರ್ತವೆ. ಆ 7-8 ಗ್ರಾಮ ಪಂಚಾಯಿತಿಗಳಲ್ಲಿ ಒಂದೊಂದು FPO ಕೂಡ 8-9 ಗ್ರಾಮ ಮಾರ್ಟ್ನ ಓಪನ್ ಮಾಡುವಂಥ ಪ್ಲ್ಯಾನ್ನಲ್ಲಿ ಮುಂದೆ ನಡೀತಾ ಇದ್ದೀವಿ. ಓಕೆ, ಅಂದರೆ ಆ ತರಹದ್ದು ಒಂದಷ್ಟು ಆದರೆ ಆಗ ಅವರಿಗೆ ಬೇಕಾದ್ದನ್ನು ತಗೋಬಹುದು, ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಅವರ ಉತ್ಪನ್ನನ ಅದರಲ್ಲೇ ಮಾರ್ಬೋದಲ್ಲ. ಹೌದು, ಅದನ್ನೇ ಈಗ ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತಾ ಇರುವಂಥದ್ದು. ಓಕೆ, ಈಗ ಕುಮಾರ್ ಅವರೇ, ನೀವು ಹೇಳಬೇಕು, ನೀವು ಮುಂಚೆ ಎಲ್ಲ ಯಾವ ರೀತಿ ಖರೀದಿ ಮಾಡ್ತಾ ಇದ್ರಿ ಭತ್ತನ? ರೈತರಿಂದ ಮಾಡ್ತಿದ್ರಾ ಅಥವಾ ಮೀಡಿಯೇಟರ್ಸ್ ಮೂಲಕ ಮಾಡ್ತಿದ್ರಾ? ಹೇಗೆ? ರೈತರಿಂದ ಮತ್ತೆ ದಲ್ಲಾಳಿಗಳಿಂದ ಮಾಡ್ತಾ ಇದ್ದೆ, ಮೀಡಿಯೇಟರ್ಸ್. ಅವಾಗ ಏನಾದರೂ ನಿಮಗೆ ಸಮಸ್ಯೆ ಆಗ್ತಿತ್ತ? ಈಗ ದಲ್ಲಾಳಿ ಮುಖಾಂತರ ಮಾಡಿದಾಗ ಅವರು ಸುಮಾರು ವೆರೈಟಿ ಎಲ್ಲ ಥರ ಮಿಕ್ಸ್ ಮಾಡಿ ಬರೋವಂಥದ್ದು, ಅದೇ ಸಮಸ್ಯೆಗಳಿರೋದು. ರೇಟ್ ಜಾಸ್ತಿ ಆದಾಗ ಫ್ಲಕ್ಚುಯೇಷನ್ ಆದಾಗ ನೇರವಾಗಿ ಸಿಗದೇ ಇರೋದು, ಒಂದೇ ರೀತಿ ನಿಗದಿಯಾದ ರೇಟು ಸಿಗಲಿಕ್ಕಿಲ್ಲ, ಆಮೇಲೆ ವೆರೈಟೀಸ್ ಡಿಫ್ರೆನ್ಸ್ ಆಗೋದು, ಅವೆಲ್ಲ ಏನು ಒಳ್ಳೆ ಭತ್ತ ಅಂಥೇಳಿ ಬೇರೆ ಥರ ಭತ್ತ ತಂದರೂ ನಾವು ಪ್ರತಿಯೊಂದು ಮೂಟೆನೂ ಚೆಕ್ ಮಾಡಿ ಇಳಿಸ್ಕೊಳ್ಳೋವಾಗ ಡಿಫ್ರೆನ್ಸ್ ಇರುತ್ತೆ, ಅದು ನೋಡಿದಾಟ. ಈಗ ಎಫ್ ಪಿ ಓ ಮೂಲಕ ಮಾಡಿದಾಗ ನಿಮ್ಗೇನಾದ್ರು ಒಳ್ಳೇದಾಗಿದೆ ಅಂತ ಅನಿಸ್ತಾ ಇದೆಯಾ? ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಾವು ಅವ್ರಿಗೆ ಚಂದ್ರು ಅವ್ರ ಜೊತೆ ನಾವು ಮಾತಾಡಿದಾಗ ಈ ಎಫ್ ಪಿ ಓ ಮೂಲಕ ರೈತರಿಗೆ ಅವ್ರಿಗೆ ಭತ್ತ ಬೆಳಿಬೇಕು ಅಂದಾಗ ಅವ್ರಿಗೆ ಭತ್ತದ ಬೀಜ ಆಗಲಿ ಅದಕ್ಕೆ ತಕ್ಕಂಗೆ ನಾಟಿ ಮಿಷನ್ ಇವಾಗ ಬಂದಿದೆ, ಯಾಕೆಂದರೆ ಲೇಬರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಮತ್ತು ಇದು ಕಟಾವು ಮಾಡಲಿಕ್ಕೆ ಆ ಮಿಷನ್ನು ಯಂತ್ರಗಳು ಇವೆಲ್ಲನೂ ಪ್ರೊವೈಡ್ ಮಾಡಿದ್ರೆ ಎಫ್ ಪಿ ಓ ಮುಖಾಂತರ ಮಾಡಿದ್ರೆ ಅವ್ರಿಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಅದನ್ನೇ ಮಾತಾಡ್ತು. ಅಲ್ಲ ಅಂದರೆ ನಿಮಗೆ ಯಾವ ರೀತಿಯ ಉತ್ಪನ್ನ ಬೇಕಿದೆ ಅಂತ ಉತ್ಪನ್ನನ ಎಫ್ ಪಿ ಓಗಳ ಮೂಲಕ ನೀವು ಬೆಳೆಸ್ಕೋಬಹುದು. ಹೌದು, ನಾವು ನೇರವಾಗಿ 500 to 1,000 ರೈತರ ಜೊತೆ ಸಂಪರ್ಕ ಇಟ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು, ಈ ಎಫ್ ಪಿ ಓ ಮೂಲಕ ಮಾಡಿಕೊಂಡ್ರೆ ನಮಗೆ ಸುಲಭವಾದ ರೀತಿಯಲ್ಲಿ ಆಗುತ್ತೆ. ಒಂದೊಂದು ಎಫ್ ಪಿ ಓದಲ್ಲಿ 1,000 ಜನ ಇರ್ತಾರೆ. ಒಂದು ಎಫ್ ಪಿ ಓನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ 1,000 ಜನ ನಿಮಗೆ ಸಿಗ್ತಾ ಇದೆ. ಈ 1,000 ಜನದ ಜೊತೆ ಮಾತಾಡ್ಕೊಂಡು ಏನು ಖರೀದಿ ಮಾಡೋದಕ್ಕಿಂತ ಒಂದು ಎಫ್ ಪಿ ಓ ಮೂಲಕ ಖರೀದಿ ಮಾಡೋದು ಒಳ್ಳೇದು. ಖಂಡಿತ. ಆ ಥರದ್ದು ಒಂದು 5 ಎಫ್ ಪಿ ಓ ಇದ್ರೆ 5,000 ಜನ ರೈತರು ಸಿಗ್ತಂಗೆ ಆಗುತ್ತೆ ಅಲ್ವೇ? ಅವಾಗ ನಿಮಗೆ ಬೇಕಾದಂತಹ 100 ಟನ್ ಏನಿದೆ ನೇರವಾಗಿ ನೀವು ಎಫ್ ಪಿ ಓ ಇಂದ ಮಾಡಬಹುದು. ನಮಗೆ ಪ್ರೊಡಕ್ಷನ್ ಮತ್ತೆ ಪ್ರೊಕ್ಯೂರ್ಮೆಂಟ್ ಎಲ್ಲ ಈಸಿ ಆಗುತ್ತೆ. ಓಕೆ, ಪೇಮೆಂಟ್ ದೃಷ್ಟಿಯಿಂದಲೂ ಒಳ್ಳೇದು ಅಂತ ಅನ್ಸುತ್ತೆ ತಮಗೆ? ಹೌದು, ಪೇಮೆಂಟು ಯಾಕೆಂದ್ರೆ ನೀವು ಅವರಿಗೆ ಹಣ ಕೊಡೋದು ಅಥವಾ ನೀವೇ ಹೇಳಿದಾಗೆ ನೀವು ಈಗ ನಾವೇನಾಗತ್ತೆ, ನಾವು ರೈತರಿಗೆ ನಮ್ಗೆ ಪೇಮೆಂಟ್ ಆಗಲಿಲ್ಲ ಅಂದ್ರೆ 2-3 to 4 ಅಂತ ಹೇಳಲಿಕ್ಕೆ ಆಗಲ್ಲ. ಎಫ್ ಪಿ ಓ ಮೂಲಕ ಆದರೆ ಅವರು ಅದನ್ನು ಮ್ಯಾನೇಜ್ ಮಾಡಬಹುದು ಅಲ್ವಾ? ಹೇಳಿ ಚಂದ್ರು, ನಿಮ್ಗೆ ಏನನ್ಸುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಬದಲಾವಣೆಗಳಾಗಬಹುದು, ಎಫ್ ಪಿ ಓಗಳು ಯಾವ ರೀತಿ ಮಾರುಕಟ್ಟೆ ವಿಚಾರದಲ್ಲಿ ಅವರನ್ನು ಅವರು ಬಲಪಡಿಸ್ಕೋಬೇಕು ಅಂತ ಅನಿಸುತ್ತೆ? ಈಗ ಗವರ್ನಮೆಂಟು 3 ವರ್ಷಗಳಲ್ಲಿ ಅವ್ರಿಗೆ ಬೇಕಾಗಿರುವಂಥ ಆಡಳಿತ ವೆಚ್ಚ ಇದನ್ನೆಲ್ಲ ಕೊಟ್ಟು ಇಲ್ಲಿವರೆಗೆ ಅವರು ನಿಂತ್ಕೊಳ್ಳುವಂಥ ಕೆಪಾಸಿಟೀಸ್ನ ಗವರ್ನಮೆಂಟ್ ಮಾಡಿಕೊಟ್ಟಿದೆ. ಇನ್ನು ಮುಂದೆ ವಿಕಸನ ಸಂಸ್ಥೆ ಹಾಗೂ ಎಫ್ ಪಿ ಓಗಳ ಮೂಲಕ ಅವರೇ ಸ್ವಂತ ಕಾಲ ಮೇಲೆ ಅವರೇ ನಿಂತು ಬೆಳೆದಿರುವಂಥ ಕಂಪ್ನಿಗಳ ಸರಿ ಸಮಾನವಾಗಿ ಅತ್ಯುತ್ತಮ ಬಿಸ್ನೆಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವ್ರಿಗೆ ಮಾರ್ಗದರ್ಶನ ನೀಡ್ತಾ ಇದ್ದೀವಿ. ಎಕ್ಸಾಂಪಲಾಗಿ ಈಗ ರೂರಲ್ ಮಾರ್ಟ್ ಒಂದಿರ್ಬೋದು, ಆ ರೂರಲ್ ಮಾರ್ಟ್ಗೆ ಬೇಕಾಗಿರುವಂತಹ ಅನುಭವಗಳು ಸಲಹೆಗಳನ್ನು ಎಫ್ ಪಿ ಓಗಳಿಗೆ ನೀಡಿ ಅಲ್ಲಿ ಲೋಕಲಲ್ಲಿ ಬೆಳೆದಿರುವಂಥ ರೈತರು ಪದಾರ್ಥಗಳು ಹಾಗೂ ಬೇರೆ ಬೇರೆ ಎಫ್ ಪಿ ಓಗಳಿಂದ ಬೆಳೆದಿರುವಂಥ ಪದಾರ್ಥಗಳನ್ನು ಒಟ್ಟಿಗೆ ಗೂಡಿಸಿ ನಮ್ಮ ಗ್ರಾಹಕರಿಗೆ ಬೇಕಾಗಿರುವಂತಹ ಪದಾರ್ಥಗಳನ್ನು ಒಂದೇ ಸೂರಿನಡಿನಲ್ಲಿ ಅವ್ರಿಗೆ ಒಂದು ಈಗ ಒಂದೇ ಸೂರಿನಡಿಲಿ ಅಂದರೆ ಒಂದು ನಮ್ಮ ರೈತರು ಅಥವಾ ನಮ್ಮ ಗ್ರಾಹಕರು ನಮ್ಮ ಮಳಿಗೆ ಒಳಗಡೆಗೆ ಬಂದರೆ ಅವ್ರಿಗೆ ಬೆಂಕಿಪಟ್ಟಣದಿಂದ ಹಿಡಿದು ಅವ್ರಿಗೆ ಎಂಡ್ ಪ್ರಾಡಕ್ಟು ಬಾಚಣಿಗೆವರೆಗೂ ಎಲ್ಲ ಸಿಗಬೇಕು ಅನ್ನೋ ರೀತಿಯಲ್ಲಿ ನಾವು ಈ ನಿಟ್ಟಿನಲ್ಲಿ ರೈತ ಉತ್ಪಾದಕರ ಕಂಪನಿಗಳಿಂದನೇ ಬ್ರ್ಯಾಂಡ್ ಮಾಡಿ ಅದನ್ನು ರೈತರಿಗೆ ಒದಗಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ. ಈ ಎಫ್ ಪಿ ಓ ಎಫ್ ಪಿ ಓ ನಡುವಿನ ಮಾರುಕಟ್ಟೆ ಯಾವ ರೀತಿ ಸಾಗಿದೆ? ಎಫ್ ಪಿ ಓ ನಡುವಿನ ಮಾರುಕಟ್ಟೆ ಕೊಂಚ ಸ್ವಲ್ಪ ನಿಧಾನವಾಗಿ ನಡೀತಾ ಇದೆ. ಯಾಕೆ ಅಂದರೆ ಈಗ ಎಫ್ ಪಿ ಓ ಟು ಎಫ್ ಪಿ ಓ ಮಾರುಕಟ್ಟೆ ಅಂದರೆ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಆಫ್ ದ ಕಾಸ್ಟಿಂಗ್ ಅಂತ ಹೇಳ್ತೀವಿ, ಅಂದರೆ ಕಾಸ್ಟಿಂಗು ಸಿಕ್ಕಾಬಟ್ಟೆ ಆಗೋಗುತ್ತೆ ಟ್ರಾನ್ಸ್ಪೋರ್ಟೇಷನ್ಸ್ಗೆ. ಇವಾಗ ಈ ಎಫ್ ಪಿ ಓದವ್ರಿಗೆ ಒಂದು 5 ಕ್ವಿಂಟಲ್ ಬೇಕಾಗಿರುತ್ತೆ. ಆ 5 ಕ್ವಿಂಟಲ್ನ ನಾವು ಹೊಸದುರ್ಗದಿಂದ ತರಿಸಿದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟೇ ಒಂದು 600-700 ರೂಪಾಯಿ ಆಗೋಗಿರುತ್ತೆ. ಆವಾಗ ಅದು ಇಲ್ಲಿಗೆ ಬರೋದ್ರಿಂದ ಈ ರೈತ ಉತ್ಪಾದಕರ ಕಂಪ್ನಿನಲ್ಲಿ ಮಾರೋದನ್ನು ಒಂದೇ ರೇಟ್ ಆಗೋಗುತ್ತೆ, ಹೊರಗಡೆ ಮಾರುವಂಥದ್ದು ಒಂದೇ ರೇಟ್ ಆಗೋಗುತ್ತೆ. ಆ ಇದರಿಂದ ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ಸ್ ಬಗ್ಗೆನೂ ನಾವು ವರ್ಕ್ ಮಾಡ್ತಾನೇ ಇದ್ದೀವಿ, ನಡೀತಾ ಇದೆ. ಅಷ್ಟು ಯಥೇಚ್ಛವಾಗಿಲ್ಲ ಅಂದರೂ ಮುಂದಿನ ದಿನಗಳಲ್ಲಿ ಎಫ್ ಪಿ ಓ ಟು ಎಫ್ ಪಿ ಓ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ ಆಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ನೀವು ಸಾಕಷ್ಟು ಎಫ್ ಪಿ ಓ ಮೂಲಕ ಖರೀದಿ ಮಾಡುವಂಥ ಕಂಪನಿಗಳ ಜೊತೆನೂ ಕೆಲಸ ಮಾಡಿದ್ದೀರಿ. ಹೌದು. ಅವ್ರ ನಿರೀಕ್ಷೆಗಳೇನಿದ್ದಾವೆ? ಎಫ್ ಪಿ ಓಗಳಿಂದ ಖರೀದಿ ಮಾಡಿರುವಂಥ ನಿರೀಕ್ಷೆಗಳೇನು ಅಂದರೆ ಇವಾಗ ನಮ್ಮ ಎಫ್ ಪಿ ಓಗಳಲ್ಲಿ ಡೈರೆಕ್ಟ್ ನಾವು ರೈತರಿಂದ ಖರೀದಿ ಮಾಡ್ತಾ ಇದ್ದೀವಿ. ಈಗ ರೈತರಿಂದ ನಾವು ಭತ್ತ ಖರೀದಿ ಮಾಡ್ತೀವಿ, ಭತ್ತನ ಏನು ಮಾಡ್ತಾರೆ ಅಂದರೆ ಕಂಪ್ನಿಗಳು ತಗೊಳ್ಳಲ್ಲ, ಆ ಕಂಪ್ನಿಗಳಿಗೆ ಅವ್ರದೇ ಆದಂಥ ಎಕ್ಸ್ಪೆಕ್ಟೇಷನ್ಸ್ ಆಫ್ ಕ್ವಾಲಿಟಿ ಅಂತ ಹೇಳ್ತಾರೆ, ಅಶ್ಯೂರೆನ್ಸ್ ಆಫ್ ದ ಕ್ವಾಲಿಟೀಸ್ ಅಂತ ಕೇಳ್ತಾರೆ. ಆ ಕ್ವಾಲಿಟಿ ತಕ್ಕನಂತೆ ಕಂಪ್ನಿಗಳು ನಡೀತಾ ಇರ್ತವೆ. ಇವಾಗ ಏನಾಗ್ತಾ ಇದೆ ಅಂದರೆ ಬೈ ಪ್ರಾಡಕ್ಟ್ಸ್ ಕೇಳ್ತಾರೆ. ನಾವು ಇವಾಗ ಭತ್ತ ಬೆಳೀತಾ ಇದ್ದೀವಿ, ಯಾವುದೋ ಒಂದು ರೈತ ಉತ್ಪಾದಕರ ಕಂಪ್ನಿಯಿಂದ ಭತ್ತನ ಉತ್ಪಾದನೆ ಮಾಡ್ತಾರೆ ಅಂದರೆ ಅದರಿಂದ ಬೈ ಪ್ರಾಡಕ್ಟ್ಸ್ ಕೇಳ್ತಾರೆ. ಆ ಅಂಥ ಬೈ ಪ್ರಾಡಕ್ಟ್ಸ್ನ ನಾವು ಮತ್ತೆ ರೈತ ಉತ್ಪಾದಕರ ಕಂಪ್ನಿಗೆ ತೆಗೆದುಕೊಂಡು ಕೇಳ್ತಾ ಇರುವಂಥ ಕಂಪ್ನಿಗಳಿಗೆ ಅವ್ರದ್ದೇ ಆದಂಥ ರೀತಿಯಾದ ಕ್ವಾಲಿಟಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅದನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಒಂದೇ ಕಂಪ್ನಿನ ನಮ್ಮಲ್ಲಿ ಉತ್ಪನ್ನಗಳ ತಯಾರಾದದನ್ನು ಅವರು ತಗೊಂಡು ನಮಗೆ ಬೇಕಾಗಿರುವಂಥ ಬೈ ಪ್ರಾಡಕ್ಟ್ನ ಮಾಡಿಕೊಡುವಂಥರು ಒಂದು ಇಬ್ಬರ ಹತ್ರ ಇರೋ ಬದಲು ಅದನ್ನು 10-20 ನಮ್ಮದೇ ರೈತರು ಅಥವಾ ನಮ್ಮ ಸುತ್ತಮುತ್ತಲಿನ ಗ್ರಾಹಕರು ಆಗ ನಮ್ಮ ಸುತ್ತಮುತ್ತಲಿನ ಜನಗಳಿಗೇ ಅದನ್ನು PMFE ಅಂಡ್ರಲ್ಲಿ ತೊಗೊಂಬರ್ಬೋದಾ ಅಥವಾ AIF ಅಂಡ್ರಲ್ಲಿ ತರ್ಬೋದಾ, ಅವರು ಉತ್ಪಾದನೆ ಮಾಡಿರುವಂಥ ಪ್ರಾಡಕ್ಟ್ನ ಮತ್ತೆ ರೈತ ಉತ್ಪಾದಕರ ಕಂಪ್ನಿ ಖರೀದಿ ಮಾಡಿ ಬೇಕಾಗಿರುವಂಥ ಕಂಪನಿಗಳಿಗೆ ಅವ್ರದ್ದೇ ಆದಂಥ ಕ್ವಾಲಿಟಿ ಅಶ್ಯೂರೆನ್ಸಲ್ಲಿ ಸಪ್ಲೈ ಮಾಡುವಂತಹ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೀವಿ. ರೈತ ಉತ್ಪಾದಕ ಸಂಸ್ಥೆಗಳು ಸ್ಟ್ರೆಂಥನ್ ಆಗಬೇಕು ಅಂತಾದರೆ ಅವರ ಮಾರುಕಟ್ಟೆ ಒಂದು ಸಾಮರ್ಥ್ಯನ ಹೆಚ್ಚಿಸ್ಕೋಬೇಕು. ಆಗ ಅವರು ಆದಾಯ ಮಾಡಬಹುದು, ತಮ್ಮ ಸ್ವಂತ ಕಾಲ ಮೇಲೆ ತಾವು ನಿಲ್ಲಬಹುದು. ಈ ನೇರ ಮಾರಾಟ ಖರೀದಿ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಕನ್ನಡದಲ್ಲಿ ಹೇಳಿ? 9880335 73. ಇನ್ನೊಮ್ಮೆ ಹೇಳ್ತೀರಾ? 9880335 73. ಇನ್ನೊಂದ್ಸರಿ ಹೇಳ್ಬಿಟ್ಟು. 9880335 73. ತಮ್ಮದು ಕುಮಾರ್ ಅವರೇ. 9448101534. ಇನ್ನೊಮ್ಮೆ ಹೇಳ್ತೀರಾ? 9448101534. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9448101534. ಒಳ್ಳೆಯದು ಚಂದ್ರ ಅವರೇ. ಹಾಗೆ ಕುಮಾರ್ ಅವರೇ, ರೈತ ಉತ್ಪಾದಕ ಕಂಪನಿಗಳ ಮೂಲಕ ನೇರ ಖರೀದಿ ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ. ವಂದನೆಗಳು, ನಮಸ್ಕಾರ. ವಂದನೆಗಳು ಸರ್, ಥ್ಯಾಂಕ್ ಯು. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ. ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ನೇರ ಖರೀದಿಯನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮಂಡ್ಯದ ವಿಕಸನ ನಗರ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಮಾರುಕಟ್ಟೆ ಸಲಹೆಗಾರರಾದ ಜಿಎ ಚಂದ್ರು ಹಾಗೂ ಹುಣಸೂರಿನ ಸಾಯಿ ವೆಂಕಟರಂಗ ಆಗ್ರೋ ಪ್ರೈವೇಟ್ ಲಿಮಿಟೆಡ್ನ ವೈಎಸ್ ಕುಮಾರ್. ಮುಂದಿನ ಕಾರ್ಯಕ್ರಮದಲ್ಲಿ ರೈತ ಉತ್ಪಾದಕ ಕಂಪನಿಗಳಲ್ಲಿ ಹಣಕಾಸು ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರಿನ ಚಾರ್ಟರ್ಡ್ ಅಕೌಂಟೆಂಟ್ಗಳಾದ ಬಿವಿ ಮಹೇಶ್ ಮತ್ತು ಕೆ ಮಂಜು. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ಮ ಕಂಪನಿ. ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯ ವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ, ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.